ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000+ ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಓ ಕಮಲಕ್ಕ ಬಾರಣ. ಓ ಎಲ್ಲಿ, ಯಾರು ಕಾಣ್ನೇ ಇಲ್ವಲ್ಲ? ಅದೇ ನಾನು ಅನ್ಕೊಂಡೆ, ಇದೇನಿದು ಒತ್ತ ಮುಳುಗ್ತಾ ಬಂತು, ಇನ್ನು ಯಾರು ಬರ್ಲೇ ಇಲ್ವಲ್ಲಪ್ಪ ಅಂತ ಅನ್ಕೊಂಡೆ. ನಾನು ಇರ್ನಿಲ್ಲ ಊರ್ನಾಗೆ, ಈಗ ನೋಡಿದ್ರೆ ಊರ್ನಾಗೆ ಯಾರು ಇಲ್ವಲ್ಲ. ಅದೇ ಯಾಕೋ ಖಾಲಿ ಖಾಲಿ ಹೊಡಿತಾ ಇದೆ. ನೋಡು ಯಾಕೆ ಹಿಂಗಾಯ್ತು, ಚಂದ್ರಣ್ಣ ಎಲ್ಗ ಹೋದ? ನಾಪತ್ತೇನೆ ಆಗ್ಬಿಟ್ಟಿದಾನಲ್ವಾ ನೋಡಿ, ಶಾಂತಣ್ಣ ಬಂದಾಯ್ತಲ್ಲ. ಶಾಂತಣ್ಣೆ ನಾಪತ್ತೆ ಆಗ್ಬಿಟ್ಟವನೆ ಅಂತ ಹೇಳ್ತಾರೆ ಚಂದ್ರಣ್ಣ ಅಂದ್ರೆ, ಏನೋ ಗೊತ್ತು ವಿಷಯ ಅವನ್ಗೆ. ಚಂದ್ರಣ್ಣನ ಬಿಟ್ಟು ನಾನ್ ಬಂದಿದ್ದೀನಿ ಈಗ ನನ್ ಜೊತೆಗೆ. ಒಯ್ದು ಯಾರನ್ನ ಕರ್ಕೊಂಡ್ ಬಂದಿದ್ದೆ? ಸ್ವಾಮಿಯವ್ರು ಬಂದ್ಯಾರೆ, ಪಂಪಣ್ಣ ಸ್ವಾಮಿಯವರು. ಅವ್ರ ಹತ್ರ ಮಾತನಾಡ್ತಾ ಒಂದಿಷ್ಟು ವಿಷಯಗಳನ್ನ ಕೇಳ್ತಾ ನೋಡಿದ್ದೆ ನಾನು. ಅಲ್ವೇ, ನಾನು ಹಂಗೆ ಅನ್ಕೊಂಡೆ. ಕಮಲಕ್ಕ ಬನ್ನಿ ಸರ್. ಏನ ಚಾಮರಾಜನಗರಕ್ಕೆ ಹೋಗಿದ್ವಲ್ಲ, ಕೃಷಿ ವಿಜ್ಞಾನ ಕೇಂದ್ರ ಅಲ್ಲಿ ನೋಡಿದ್ವಲ್ಲ ತರಬೇತಿಲಿ. ಜಪ್ತಿ ಜಾಸ್ತಿ ಇಟ್ಕೊಳ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಾನೀಗ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಈಗ ಏನಂದ್ರೆ, ಈಗ ಹಳ್ಳಿಗಳಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ಗುರುಸ್ತಾ ಇರ್ತೀವಿ. ಈಗ ಉದಾಹರಣೆಗೆ ಏನು ಮಾಡಿದ್ರೆ, ರೈತರು ಕೆಲವು ರೈತರು ಏನಾಗ್ತದೆ, ಈ ವೇಸ್ಟೇಜು ಕಸಕಡ್ಡಿ ಸಗಣಿ ತಂದು ಒಂದು ಕಡೆ ಹಾಕೋದು, ಅಥವಾ ಸಿಟಿಗಳಾಗೆ ಸಿಗತಕ್ಕಂಥ ಕಸಕಡ್ಡಿ ವೇಸ್ಟೇಜ್ ಸರ್, ವೇಸ್ಟೇಜನ್ನು ತಂದು ಒಂದು ಕಡೆ ಹಾಕ್ಬಿಡ್ತಾರೆ. ಅದನ್ನು ತಂದು ರೋಡ್ ಸೈಡನ್ನೆಲ್ಲ ಬಳಸ್ತಾರೆ, ತಿಪ್ಪೆಗಳನ್ನು ಬಳಸ್ತಿರ್ತಾರೆ, ನೀವು ನೋಡ್ತಿರ್ಬೇಕು. ಅದು ಸರ್ವೇ ಸಾಮಾನ್ಯ ಕಂಡುಬರ್ತದೆ. ಅದು ತಿಪ್ಪೆಗಳನ್ನು ಹಾಕ್ತಕ್ಕಂಥದ್ದು ಕೂಡ ಒಂದು ಪದ್ಧತಿ ಇದೆ. ಅದು ಬದಲಾವಣೆ ಆಗಬೇಕು ಅಂದರೆ ವಾತಾವರಣ ಇರಬೇಕು. ಬಟ್ ಜನಕ್ಕೆ ರೈತರುಗಳಿಗೆ ವಾತಾವರಣ ಗೊತ್ತಾಗ್ತಾ ಇಲ್ಲ. ಕಳಿಲಿಕ್ಕೆ ಏನು ಬೇಕಂತ ಸೂಕ್ತವಾದ ವಾತಾವರಣ ಗೊತ್ತಾಗಲಿಂದ ಅದು ವಾತಾವರಣಕ್ಕೆ ತೊಂದರೆ ಮಾಡ್ತದೆ. ಅದರಿಂದ ವಾತಾವರಣಕ್ಕೆ ಪೊಲ್ಯೂಷನ್ ಅಂದರೆ ಕಷ್ಟ, ತೊಂದರೆ ತಗೊಳ್ತಾರೆ. ಅದರಿಂದ ಬೇರೆ ಬೇರೆ ಕೆಮಿಕಲ್ಸ್ಗಳು ರಿಲೀಸ್ ಆಗೋದ್ರಿಂದ ಮುಂದಿನ ಬರ್ತಕ್ಕಂಥ ರಾಜ್ಗಳು ಸ್ಮೆಲ್ ಕ್ರಿಯೇಟ್ ಆಗ್ತಕ್ಕಂಥದ್ದು ಕೂಡ ಇರ್ತದೆ. ನಾ ಅದಕ್ಕೆ ಸ್ವಲ್ಪ ಕೆಲವು ಬದಲಾವಣೆಗಳನ್ನು ತರೋದು ಭಾಳಷ್ಟು ಉತ್ತಮ ಅಂತ ಅನಿಸ್ತದೆ. ತಿಪ್ಪೆ ಅಂತ ಹೇಳಿದ್ರೆ ಎಲ್ಲ ಸಾಮಾನುಗಳನ್ನು ತೊಗೊಂಡೋಗಿ, ಯಾವ್ದು ವೇಸ್ಟ್ ಅಂತ ಅನ್ಸುತ್ತೆ, ತೊಗೊಂಡೋಗಿ ಪ್ಲಾಸ್ಟಿಕ್ ಇಂದ ಹಿಡಿದು ಎಲ್ಲವನ್ನು ತಗೊಂಡೋಗಿ ಅಲ್ಲಿ ಹಾಕೋದು ಅಂತ. ಪ್ಲಾಸ್ಟಿಕ್ ಯಾವತ್ತೂ ಕೊಳೆಯುವಂತ ವಸ್ತು ಅಲ್ಲ, ಅದು ಪೆಟ್ರೋಲಿಯಂ ಉತ್ಪನ್ನವಾಗಿರುವಂತ ಇದು. ಹಾಗಾಗಿ ಅದು ಯಾವತ್ತೂ ಕೊಳೆಯೋದಿಲ್ಲ, ಸಾವಿರಾರು ವರ್ಷ ಆದ್ರೂ ಕೂಡ ಹಾಗೆ ಇರುತ್ತದೆ. ಹಂಗಾಗಿ ಪ್ಲಾಸ್ಟಿಕ್ ಅನ್ನು ಹಾಕುವಾಗ ಎಚ್ಚರ ಇರಬೇಕು ಅನ್ನೋದು ನಮಗೆ ಬಹಳ ವಾಸ್ತವವಾಗಿರುತ್ತೆ. ಇಲ್ಲಿ ಬದಲಾವಣೆಗಳು ಏನಂತಂದ್ರೆ, ಕೊಳತುರೆ ಅದರಿಂದ ಉಪಯೋಗ ಇಲ್ಲ, ಅದರಿಂದ ವಾತಾವರಣಕ್ಕೆ ತೊಂದರೆ. ಹೌದು, ಯಾವುದೇ ವಸ್ತುಗಳು ಎರಡು ಟರ್ಮ್ಸ್ ನ ಯೂಸ್ ಮಾಡ್ತಿರ್ತೀವಿ, ಕೊಳೆಯದು ಅಂತಕ್ಕಂಥದ್ದು ಕಳೆಯದು ಅಂತಕ್ಕಂಥದ್ದು. ಕೊಳತು ಅಂತಂದ್ರೆ ಉದಾಹರಣೆಗೆ ನಾ ಹೇಳೋದಾದ್ರೆ ಏನಿರ್ತದೆ, ಒಂದು ಯಾವುದೇ ಇಬ್ರು ಒಂದು ಹಣ್ಣು ತಂದಿಡ್ತೀರಿ, ಉದಾಹರಣೆಗೆ ಒಂದು ಬಾಳೆಹಣ್ಣು ತಂದಿಡ್ತೀರಿ, ಬಾಳೆಹಣ್ಣು ಒಂದು 2 ದಿವಸ ಅಥವಾ 3 ದಿವಸ ಆದ್ಮೇಲೆ ಉಪಯೋಗಿಸಲಿಲ್ಲ ಅಂತಂದ್ರೆ ಅದು ಕೊಳಿಲಿಕ್ಕೆ ಪ್ರಾರಂಭ ಶುರುವಾಗುತ್ತೆ. ಹೌದು, ಕೊಳಿತಿದೆ ಅಂತಂದ್ರೆ ಅದು ವಿಷಯುಕ್ತ ರೋಗಾಣುಗಳಿಂದ ಬಂದಾಗ್ತದೆ. ಆ ವಿಷಯುಕ್ತ ರೋಗಾಣುಗಳು ಆ ಇದ್ರ ಮೇಲೆ ಬಾಳೆಹಣ್ಣ ಮೇಲೆ ತೊಂದರೆ ಕೊಡೋದ್ರಿಂದ, ಬ್ಯಾಕ್ಟೀರಿಯಾ ಆಯ್ತು ಅಥವಾ ಫಂಗಸ್ ಆಯ್ತು ತೊಂದರೆ ಕೊಡೋದ್ರಿಂದ ಅದರಿಂದ ಕೆಲವು ಕೆಮಿಕಲ್ಸ್ ರಿಲೀಸ್ ಆಗ್ತವೆ, ಅದು ವಾತಾವರಣಕ್ಕೆ ತೊಂದರೆ, ಅದು ಆಗಬಾರ್ದು ಅಂತಕ್ಕಂಥದ್ದು. ಆಕ್ಚುಲಿ ನಾನು ಹೇಳೋದು, ಇಲ್ಲಿ ಇನ್ನೊಂದು ವರ್ಡ್ ಬರ್ತದೆ, ಅದು ಕಳಿಲಿಕ್ಕೆ ಅಂತಕ್ಕಂಥದ್ದು. ಪ್ರಕೃತಿಯೊಳಗೆ ಕಳಿಬೇಕು. ಕಳೆಯೋದು ಅಂತಂದ್ರೆ ನೀವೊಂದು ಸಗಣಿ ಗೊಬ್ಬರ ಹಾಕಿದಿರಿ ಅಂತಂದ್ರೆ ಸಗಣಿ ಗೊಬ್ಬರ ಕಳೆದಾಗ ಅದು ಸ್ಮೆಲ್ ಕೊಡ್ತದೆ. ಅಂದ್ರೆ ಬದಲಾವಣೆಗೆ, ಅದು ಬದಲಾವಣೆಗೆ ಗಿಡಕ್ಕೆ ಬೇಕಾದಂತ ರೀತಿ ಬದಲಾವಣೆಗೆ ಬಂತಂದ್ರೆ ಅದು ಕಳಿಲಿಕ್ಕೆ ಪ್ರಾರಂಭ ಆಯ್ತು ಅಂತಕ್ಕಂಥ. ಪ್ರಕೃತಿಯೊಳಗೆ ನಾವು ಕಳಿಸ್ಲಿಕ್ಕೆ ಹೆಚ್ಚು ಒತ್ತು ಮಹತ್ವ ಕೊಡಬೇಕನ್ನ, ಕೊಡಿಸ್ಲಿಕ್ಕೆ ಹೆಚ್ಚು ಒತ್ತು ಮಹತ್ವ ಕೊಡಬಾರ್ದು ಅಂತಕ್ಕಂಥದ್ದು ಬಹಳ ಉತ್ತಮ ಇಲ್ಲ. ಕಳಿಯೋದು ನಾವಾಗಿ ನಾವು ಅದನ್ನೆಲ್ಲ ಬೇರೆ ಏನೇನೆಲ್ಲ ಹಾಕ್ಬಿಟ್ಟು ಕೊಳಸ್ತೀವಲ್ಲ, ಅದು ಕೊಳೆಯೋದು. ನೋಡ್ತೀಯ ಈಗ ಈ ಪೇಟೆ ಕಡೆ ಹೋದಾಗ ಕೆಲವು ಕಡೆ ಏನ್ ಮಾಡ್ತಾರೆ, ಮನೆ ಸಾಮಾನ ಎಲ್ಲ ತಗೊಂಡ್ಬಂದು ಪಕ್ಕದ ಮನೆಗೆ ಹಾಕ್ಬಿಡುದು, ವೇಸ್ಟ್ಗಳನ್ನ ಮನೆಯ ವೇಸ್ಟ್ ಅನ್ನೆಲ್ಲ ಪಕ್ಕದ ಮನೆಗೆ ಹಾಕ್ಬಿಡುದು, ಅವು ಹೊಡ್ಕೊಳ್ಳಿ ಅಂತೇಳಿ. ಆಮೇಲೆ ಪ್ಲಾಸ್ಟಿಕ್ ಇಂಥವನ್ನೆಲ್ಲ ತಗೊಂಡೋಗಿ ಬೀದಿ ಬದಿಲೆಲ್ಲ ಸುರಿದು ಬಿಡೋದು, ಯಾರಿಗೂ ಗೊತ್ತಾಗದಂಗೆ ಸುರಿದು ಬಂದ್ಬಿಡೋದು. ಅದನ್ನ ಕಲೆಕ್ಟ್ ಮಾಡೋದಕ್ಕೆ ಸರ್ಕಾರದಿಂದ ನೇಮಿಸಿರ್ತಾರೆ, ಅವ್ರಿಗೆ ಕೊಡೋದು. ಅವರು ಅದನ್ನು ಬೈಫಗೆಟ್ ಮಾಡಿ ಯಾವುದು ಒಳ್ಳೆಯ ವೇಸ್ಟ್. ಒಳ್ಳೆ ವಿಚಾರ ಹೇಳದೆ ನೀನು ಸಾಹೇಬ್ರಿಗೂ ಗೊತ್ತಿರ್ತದೆ ಕಮಲಕ್ಕವ್, ಗೌರ್ಮೆಂಟ್ ನವರು ಅದೆಂತದ ಅಭಿಯಾನ ನಡೆಸ್ತಾರ ಈಗ ಸ್ವಚ್ಛ ಭಾರತ ಅಭಿಯಾನದಲ್ಲಿ. ನಿಂತ ಏನದೆ ಎಲ್ಲಾನ್ ತಕೊಂಡೋಗ ಅವ್ರು ಒಂದು ಇದ್ ಮಾಡಿರ್ತಾರೆ ಜಾಗ, ಅಲ್ಲಿ ತಗೊಂಡೋಗ ಕೊಡೋದು. ನೀನು ಕಸ ಕೊಟ್ಟರು ಅವ್ರು ನಿನ್ಗೆ ಏನೋ ಕೊಡ್ತಾರೆ. ಇದೆಂತದ್ದು ಪರಿಸರಕ್ಕೆ ಅನುಕೂಲ ಆಗಿರೋ ಪೆನ್ಸಿಲ್ಗಳು, ಆಮೇಲೆ ಎಂತದ ಬಟ್ಟೆಗಳು, ಬ್ಯಾಗ್ಗಳು, ಇಂಥವನ್ನೆಲ್ಲ ಕೊಟ್ಟರಂತೆ. ಏನಿರ್ತದೆ ಅದು? ಕಪ್ಪು ಚಿನ್ನ ಅಂತ ಬೇರೆ ಕೊಟ್ಟರಂತೆ ಕಣ, ಕಾಂಪೋಸ್ಟ್ ಈ ಕಪ್ಪು ಚಿನ್ನ ನಾನು ಕೇಳಿರ್ಲಿಲ್ಲ. ಕೊಟ್ಟರಂತೆ ಕಣವ, ಅದನ್ನ ಕೊಟ್ಟರಂತೆ. ಏ ರೇಡಿಯೋನಾಗೆಲ್ಲ ಬರ್ತದೆ, ನೀ ಕೇಳಿಲ್ವಾ? ಚಿನ್ನ ಅಂದ ತಕ್ಷಣ ಬೇರೆ ಚಿನ್ಮೆ ನನಗೆ ಅದಕ್ಕೆ ಇದ್ಯಾವ್ದೋ ಚಿನ್ನ ಕೊಟ್ಟಾರಂತೆಲ್ಲ ಅನ್ಕೊಂಡೆ. ಸರಿ ಬಿಡು, ಅದೇ ಹೇಳ್ತಾ ಇದ್ರಲ್ಲ ನೀವು ಕಪ್ಪು ಚಿನ್ನ ಅಂತಂತಂದ್ರೆ ಯಾವ ರೀತಿ ತಯಾರು ಮಾಡೋದು ಅನ್ನೋದು ಬಹಳ ಮುಖ್ಯ. ಇಲ್ಲ ತಯಾರು ಮಾಡೋದಕ್ಕೆ ಯಾವ ಜನ ಯಾವ ರೀತಿ ಒಳಗೆ ಸಹಕರಿಸಬೇಕು ಅನ್ನೋದು ಕೂಡ ಬಹಳ ಮುಖ್ಯ. ಉದಾಹರಣೆಗೆ ನೀವು ರೈತರ ಸಮಾಜ ಜನರಲ್ಲ ಆಯ್ತು ಅಥವಾ ಹಳ್ಳಿಗಳಾಯ್ತು ಸಿಟಿಗಳಲ್ಲಾಯ್ತು, ಹಳ್ಳಿಗಳಾದ್ರೆ ಒಂದ್ ಕಡೆ ಯೂಸ್ ಮಾಡ್ಬಿಡ್ತಾರೆ, ಬಟ್ ಸಿಟಿಗಳಲ್ಲಿ ಏನ್ ಮನೆ ಮನೆಗೆ ಬಂದು ಕಸ ಕಲೆಕ್ಟ್ ಮಾಡ್ತಾರೆ. ಅದಕ್ಕೆ ಬಹಳಷ್ಟು ಜನ ಹೇಳ್ತಿರ್ತಾರೆ ಹಸಿ ಕಸ ಸಪರೇಟ್ ಮಾಡಿ, ಒಣ ಕಸ ಸಪರೇಟ್ ಮಾಡಿ. ಯಾಕೆ ಉದ್ದೇಶ ಏನು ಅಂತಂದ್ರೆ ಹಸಿ ಕಸ ಏನಿದೆ ಅಲ್ಲ ಅದನ್ನ ಕಳೆತು ಬೇಗ ಕಳೆತು ಬದಲಾವಣೆಗೆ ಅನುಕೂಲ ಜಾಸ್ತಿ ಆಗ್ತದೆ. ಉದಾಹರಣೆಗೆ ಕಳೆತು ಬದಲಾವಣೆ ಆಯ್ತಂದ್ರೆ ನೀವು ಕಪ್ಪು ಚಿನ್ನ ಅಂತ ಏನ್ ಹೇಳಿದ್ರಿ ಅದೊಂದ್ ಸ್ವಲ್ಪ ನಾವು ಸೂಕ್ಷ್ಮಾಣ ಜೀವಗಳು ಇರ್ತಾವೆ, ಬಟ್ ನೀವು ಹಾಗೆ ಮಾಡೋಕ್ಕಾಗೋದಿಲ್ಲ. ಈ ಕಸನ ತಗೊಂಡ್ಬಿಟ್ಟು ಸ್ವಲ್ಪ ಅಷ್ಟು 1:1 ಪ್ರಮಾಣದಲ್ಲಿ ಸ್ವಲ್ಪ ಸಗಣಿ ಗೊಬ್ಬರದ ಅಂಶ ಸ್ವಲ್ಪ ಅದ್ರ ಜೊತೆ ಮಣ್ಣು ಮಿಕ್ಸ್ ಮಾಡಿ ಸ್ವಲ್ಪ ಸೂಕ್ಷ್ಮಾಣ ಜೀವಗಳು ಬರ್ತವೆ, ಎಸ್ಪೆಷಲಿ ಕೆಲವೊಂದು ಫಂಗಸ್ ಬರ್ತದೆ ನಮಗೆ, ಫ್ಲೋರೋಟಸ್ ಅಂತಕ್ಕಂಥದ್ದು ಒಂದು ಫಂಗಸ್ ಇದೆ, ಅದು ಕಳಿಲಿಕ್ಕೆ ಸಹಾಯ ಸಹಕರಿಸ್ತಕ್ಕಂಥ ಫಂಗಸ್. ಏನು ವೇಸ್ಟೇಜ್ ಏನಿದೆ ಹಸಿ ಏನು ತಪ್ಪಿದೆ ಅದು ಬೇಗ ಕಳಿಲಿಕ್ಕೆ ಪ್ರಾರಂಭ ಆಗ್ತದೆ, ಅದನ್ನೊಂದು 3 ತಿಂಗಳಲ್ಲಿ ಒಳ್ಳೆ ಗೊಬ್ಬರವಾಗಿ ಪರಿವರ್ತನೆ ಮಾಡಲಿಕ್ಕೆ ಅದು ಸಹಕಾರಿ ಆಗ್ತದೆ. ಅದನ್ನ ನೀವು ಕಪ್ಪು ಚಿನ್ನ ಅಂತ ಅನ್ನೋದು, ಅದಕ್ಕೆ ನೀವು ಸಾಧ್ಯವಾದಷ್ಟು ಬೇರೆ ಬೇರೆ ಮಾಡಿಕೊಡಿ ಅಂತಕ್ಕಂಥ ಹೇಳೋ ಉದ್ದೇಶನೇ ಅದು ಸ್ಪಷ್ಟ ಆ ಥರ ಇರಬೇಕು ಅಂತಕ್ಕಂಥ ವಿಚಾರ. ಆಮೇಲೆ ಈಗ ಕೃಷಿ ತ್ಯಾಜ್ಯ ಅಂತ ಮಾಡ್ತಾರೆ, ಗೊಬ್ಬರಕ್ಕೆ ಹಾಕೋದು ಬೇರೆ ತಗೊಂಬಂದು ಎಲ್ಲ ಗೊಬ್ಬರದ ಗುಂಡಿಗೆ ಸುರಿತಾರೆ, ಇನ್ನು ಅಲ್ಲೇ ಸುಡ್ತಾರೆ. ಹೌದು, ಅದು ಬಹಳ ಬೇಗ ಕೊಳಿಲಿ ಅಂತೇಳಿ ಈ ತರದೊಂದು ತಪ್ಪು ಕಲ್ಪನೆ. ಸರಿ ಸರಿ, ಓ ನೀ ಹೇಳಿದ ಪೇಪರ್ ನಾಗ ಬತ್ತಿತ್ತು ಕಣವ, ಪಂಜಾಬ್ ಹರಿಯಾಣ ಅಲ್ಲೆಲ್ಲ ಸುಟ್ಟು ಹೋಯ್ತದ ವಾತಾವರಣ ಎಲ್ಲ ಮಾಲಿನ್ಯ ಅಂತ ಪೇಪರ್ ನಾಗೆಲ್ಲ. ಅದು ಡೆಲ್ಲಿ ವರ್ಗು ಅಂತ ಕಂಡಣ, ಅದೆಲ್ಲ ಡೆಲ್ಲಿ ಎಲ್ಲ ಮುಚ್ಕೊಂಡು ಹೋಗ್ಬಿಡೋ, ಎದುರು ಇದ್ದರು ಕೂಡ ಕಾಣ್ತಾ ಇರಲಿಲ್ಲ. ಆಮೇಲೆ ಅದರಿಂದ ಅದು ಎಷ್ಟೊಂದು ಆಕ್ಸಿಡೆಂಟ್ ಆಯ್ತಂತೆ, ನೋಡಿದ್ರೆ ಮಂಜು ಮುಸ್ಕೊಂಡಂಗೆ ಕಾಣದಂತೆ, ನೋಡಿದ್ರೆ ವಗಿ ಅಂತ. ಅದು ಈ ನಾಟಿ ಕಟಾವ್ ಆದ್ಮೇಲೆ ಏನ್ ಮಾಡ್ತಾರೆ ಜನ, ಒಂದ್ ಹಂತದಲ್ಲಿ ಯೂಶುವಲ್ ಆಗಿ ಜೂನ್ ಜುಲೈನಲ್ಲಿ ನಾಟಿ ಮಾಡ್ತಕ್ಕಂಥ, ಉದಾಹರಣೆಗೆ ಜೂನ್ 15 ಜುಲೈ 15 ನಾಟಿ ಆಗ್ತದೆ. ಅದು ಕಟಾವಿಗೆ ಒಂದು 12 ತಿಂಗಳಾದ ನಂತರ ಕಟಾವಿಗೆ ಬರ್ತದೆ. ಆಲ್ಮೋಸ್ಟ್ ಎಲ್ಲ ಒಂದೇ ರೈತರದ್ದು ಒಂದೇ ಸಮನಾಗಿ ಕಟಾವಿಗೆ ಬರ್ತದೆ. ಆ ಸಂದರ್ಭದಲ್ಲಿ ಏನಾಗ್ತದೆ, ಕಟಾವಿಗೆ ಬಂದ ಮೇಲೆ ಏನ್ ವೇಸ್ಟೇಜ್ ಏನ್ ಇರ್ತದಲ್ಲ, ಈಗ ಅದು ಬೇಗ ಕಳೆಯೋದಿಲ್ಲ. ಅದು ಅದಕ್ಕೆ ರೈತರಿಗೆ ಏನು ಬೇಗ ಕಳೆಯಿಲ್ಲ ಅಂತಂದ್ರೆ ಹೆಚ್ಚು ಕಡೆ 3-4 ಟನ್ ಒಂದು ಎಕರೆಗೆ ಬರ್ತದೆ. ಅದು ಅದು ಕಳಿಲಿಲ್ಲ ಅಂತ ತಕ್ಷಣ ಏನ್ ಮಾಡ್ತಾರೆ, ಕಳಿಲಿಕ್ಕೆ ಯಾಕೆ ಕಳಿಲಿಕ್ಕೆ ಕಳಿಯಿಲ್ಲ ಅಂತಂದ್ರೆ ಅದ್ರ ಒಂದು ಲಿಗ್ನಿನ್ ಅಂತ ಒಂದು ಅಂಶ ಇರ್ತದೆ, ಅದು ಬಹಳ ಕಬ್ಬಿನಲ್ಲಿ ಹೆಚ್ಚಿನ ಲಿಗ್ನಿನ್ ಪ್ರಮಾಣ ಇರ್ತದೆ. ಲಿಗ್ನಿನ್ ಯಾವತ್ತು ಬೇಗ ಕಳೆಯಲ್ಲ. ನಾವು ಹೇಳ್ತೀವಿ ಒಳ್ಳೆ ಸಗಣಿ ಗೊಬ್ಬರ ಇತ್ತಂದ್ರೆ ಅದು ಸಿಎನ್ ರೇಷಿಯೋ ಅಂತ ಬಹಳ ಇಂಪಾರ್ಟೆಂಟ್ ನಿಮ್ಗೆ ರೈತರಿಗೆ, ಅಂದ್ರೆ ಕಾರ್ಬನ್ ನೈಟ್ರೋಜನ್ ರೇಷಿಯೋ ಬಹಳ ಇಂಪಾರ್ಟೆಂಟ್, ಅದರ ಪ್ಲಸ್ ಲಿಗ್ನಿನ್ ಕಂಟೆಂಟ್ ಎಷ್ಟಿದೆ ಅಂತ ನೋಡ್ತೀವಿ. ಇದರಲ್ಲಿ ಲಿಗ್ನಿನ್ 355 ಇರ್ತದೆ, ಅಂದ್ರೆ ಉದಾಹರಣೆಗೆ 10:1 ರೇಷಿಯೋ ಇರಬೇಕಾಗಿದ್ದು ಪರ್ಸೆಂಟೇಜ್ ಸಿಎನ್ ರೇಷಿಯೋ, ಅಲ್ಲಿ ಲಿಗ್ನಿನ್ ಅಂಶ ಬಹಳ ಹೆಚ್ಚಿಗಿರೋದ್ರಿಂದ ಅದು ಬೇಗ ಕಳೆಯೋದಿಲ್ಲ. ಅದಕ್ಕಾಗಿ ರೈತರು ಏನ್ ಮಾಡ್ತಾರೆ, ನೇರವಾಗಿ ಕಳಿಲಿಲ್ಲ ಆಗಲ್ಲ ಅನ್ನೋ ದೃಷ್ಟಿಯಿಂದ ಅವ್ರೇನ್ ಮಾಡ್ತಾರೆ, ನೇರವಾಗಿ ಸುಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದರಿಂದ ಏನಾಗ್ತದೆ, ಇಲ್ಲಿ ಲಾಸ್ ಎಷ್ಟಾಯ್ತು ಅಂತಂದ್ರೆ, ಫಸ್ಟ್ನೇದು ನೇರ ಲಾಸು ನಷ್ಟ ಅಂತಂದ್ರೆ, ಒಂದು 4-5 ಟನ್ ವೇಸ್ಟೇಜ್ ಬರ್ತಿತ್ತು ಅದು ನಷ್ಟ ಆಯ್ತು. ನಷ್ಟ ಆಯ್ತು, ಒಂದು ನಷ್ಟ ಆಗೋದ್ರಿಂದ ಅವ್ರಿಗೆ ಮುಂದೆ ನೀವು ಸುಟ್ಟಾಗ ಅಲ್ಲಿರ್ತಕ್ಕಂಥ ಜಾಗಗಳಲ್ಲಿ ಇರ್ತಕ್ಕಂಥ ಪ್ರಕೃತಿಯಲ್ಲಿ ಉಪಯುಕ್ತ ಕೀಟಗಳ ಜೊತೆ ಬಹಳಷ್ಟು ಇರ್ತಾರೆ. ನೀವು ನೋಡಿದ್ರೆ ನಿರ್ಮಾಣ ಮಾಡುವಂತವು ಉಪಯುಕ್ತ ಕೀಟಗಳು ಹೊರಗಡೆನೂ ಇರ್ತದೆ, ಮಣ್ಣೊಳಗೂ ಇರ್ತದೆ. ನೀವು ಸಾಯಿಲ್ ಹೀಟ್ ಆಗೋದ್ರಿಂದ ಉಪಯುಕ್ತ ಇರ್ತಕ್ಕಂಥ ಕೀಟಗಳೆಲ್ಲ ಪ್ರಮಾಣ ಮೈಕ್ರೋಜೀವ್ ಸೂಕ್ಷ್ಮ ಜೀವಿಗಳ ಸಂತತಿ ನಷ್ಟ ಆಗ್ತದೆ. ಅದನ್ನ ನೀವು ಮತ್ತೆ ಸರಿ ದೂಕ್ಸ್ಬೇಕಾದ್ರೆ ವರ್ಷಗಟ್ಟಲೆ ತಗೊಳ್ಬೇಕಾಗತ್ತೆ, ಅದನ್ನ ನೆನ್ಪಿಟ್ಕೊಂಡಿರ್ಬೇಕು. ಅದೃಷ್ಟು ಇಲ್ಲಿ ಇನ್ನೊಂದು, ನೀವು ಸುಡೋದ್ರಿಂದ ವಾತಾವರಣ ಕ್ರಿಯೆಯಿಂದ ಹೊರಗಡೆ ಇರ್ತಕ್ಕಂಥ ಕೆಲವು ಸೂಕ್ಷ್ಮಾಣುಜೀವಿಗಳು ಇರ್ತವೆ, ಅವು ಮಿತ್ರ ಕೀಟಗಳು ಅಂತ. ನಾವು ಶತ್ರು ಕೀಟಗಳನ್ನ ಕೊಲ್ಲೋದಕ್ಕೆ ಮಿತ್ರ ಈ ಪ್ರಕೃತಿ ಒಳಗೆ ಬ್ಯಾಲೆನ್ಸ್ ಇದೆ. ಆ ಬ್ಯಾಲೆನ್ಸ್ ಸಮಸ್ಯೆ ತಪ್ಪಿದ್ರೆ ಸಮಸ್ಯೆ ಆಗೋದು. ಈಗ ಒಂದು ಕೀಟ ಪ್ರಕೃತಿ ಕೀಟ ಅಂದ್ರೆ ಪ್ರಕೃತಿ ಕೀಟಗಳ ಶತ್ರು ಕೀಟ ಇತ್ತಂದ್ರೆ ಅದನ್ನು ಕೊಲ್ಲೋದಕ್ಕೆ 3-4 ಮಿತ್ರ ಕೀಟಗಳು ಇರ್ತವೆ. ನೀವು ಯಾವಾಗ ಇದನ್ನ ಸುಡೋದ್ರಿಂದ ಶತ್ರು ಕೀಟಗಳ ಜೊತೆಲಿ ಮಿತ್ರ ಕೀಟಗಳು ಸಾಯೋದ್ರಿಂದ ಇಡೀ ಸಂತತಿ ಏನಿದೆ, ಪ್ರಕೃತಿ ಏನಿದೆ, ಅದು ಅನ್ಬ್ಯಾಲೆನ್ಸ್ ಆಗ್ತದೆ, ಅಸಮತೋಲನ ಆಗ್ತದೆ. ಆ ದೃಷ್ಟಿಯಿಂದ ಅದು ಒಳ್ಳೆಯ ಕ್ರಿಯೆ ಅಲ್ಲ. ಅದ್ರ ಬದಲಾಗಿ ಏನು ಬದಲಾವಣೆ ನಾ ಹೇಳಿದ್ರಿ, ಇಲ್ಲಿ ಈಗ ಬದಲಾವಣೆ ಏನು ಮಾಡ್ಕೋಬೋದು ಅಂತಕ್ಕಂಥದ್ದು. ನಾ ಇಲ್ಲಿ ಒಂದು ಸಂದರ್ಭದಲ್ಲಿ ರೈತರಿಗೆ ವೈಜ್ಞಾನಿಕವಾಗಿ ಒಂದು ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ, ಎಸ್ಪೆಷಲಿ ಕಬ್ಬಿನ ಬೆಳೆಗಾರರುಗಳಿಗೆ. ಸುಡೋದ್ರ ಬದಲಾಗಿ ಏನು ಮಾಡ್ಬೋದು ಸರ್ ಅಂತ ಕೆಲವು ರೈತರು ಕೇಳ್ಬೋದು. ಸುಡೋದ್ರ ಬದಲಾಗಿ ನಾನು ಹೇಳ್ತೀನಿ, ಈಗೇನಿದೆ ನೀವು ಈ ಕಟಾವು ನಾದ ನಂತರ ಏನು ಮಾಡಿ, ಏನಿರ್ತದೆ ಈ ಕಬ್ಬಿನ ರವದೆ ಎಲ್ಲ ಪೂರ್ತಿ ಜಮೀನಿನಲ್ಲಿ ಬಿದ್ದಿರ್ತದೆ. ಕಬ್ಬಿನ ರವದೆ ಬಿದ್ದಿರ್ತದಲ್ಲ, ಆ ಕಬ್ಬಿನ ರವದೆ ಬಿದ್ದಿರ್ತಕ್ಕಂಥ ಸಾಲುಗಳು ಅಂತ ಇರ್ತವೆ. ಸಾಲುಗಳು ಏನು ಮಾಡಿದ್ರು 3 ಅಡಿನೋ 6 ಅಡಿನೋ ಬೇರೆ ಬೇರೆ ಅನುಕೂಲಕ್ಕೆ ತಕ್ಕಂಗೆ ಆ ಸಾಲುಗಳು ಮಾಡ್ಕೊಂಡಿರ್ತಾರೆ. ಆ ಸಾಲುಗಳಲ್ಲಿರ್ತಕ್ಕಂಥ ಒಂದು ಸಾಲಿನಲ್ಲಿ ಒಂದು ಸಾಲನ್ನ ಸ್ವಲ್ಪ ಒಂದು ಕಬ್ಬಿನ ರವದನ ಒಂದು ಸಾಲು ತೆಗೆದು ಒಂದು ಸಾಲಾಗಿ ಹಾಕಿ, ಫಸ್ಟ್ ಕಬ್ಬಿನ ರವದನ್ನು ತೆಗೆದು ಬಿಡಿ, ಒಂದು ಸಾಲಲ್ಲಿ ಹಾಕಿ, ಅಂದರೆ ಎರಡು ತಿರ್ತಕ್ಕಂಥ ಒಂದು ಸಾಲಿನ ರವದನ್ನು ಇನ್ನೊಂದು ಸಾಲಲ್ಲಿ ಹಾಕಿ, ಆ ಸಾಲಲ್ಲಿ ಇನ್ನೊಂದು ಸಾಲನ್ನ ಏನು ಮಾಡಿ, ಒಂದು ಮಡಿಕೆ ಸಾಲನ್ನ ಒಂದು ಸಾಲು ಬಿಡಿ, ತುಂಬ ಆಳವಾದಂಥ ಮಡಿಕೆ ಸಾಲು ಬಿಡಿ. ಮಡಿಕೆ ಸಾಲು ಬಿಟ್ಟಾಗ ಏನಾಗ್ತದೆ, ಅಲ್ಲಿ ಸ್ವಲ್ಪ ಜಾಗ ಕ್ರಿಯೇಟ್ ಆಗ್ತದೆ. ಜಾಗ ಕ್ರಿಯೇಟ್ ಆದಮೇಲೆ ಏನು ನೀವು ಸಾಲಿನಲ್ಲಿ ಏನು ರವದೆಯನ್ನು ಮುಚ್ಚಿರ್ತಾರೆ ಸೈಡ್ಗೆ ಹಾಕಿದ್ರಿ, ಅದನ್ನು ತೊಗೊಂಬಂದು ಮಡಿಕೆ ಸಾಲ ಏನಿರ್ತಿಲ್ಲ ಅದರಲ್ಲಿ ಮುಚ್ಚಿ ಸ್ವಲ್ಪ ಭಾಗದಲ್ಲಿ ಮುಚ್ಚಿ ಮೇಲ್ಭಾಗ ಮಣ್ಣು ಹಾಕ್ಬಿಡಿ. ಆ ಮೇಲ್ಭಾಗ ಮಣ್ಣು ಹಾಕಿ ಸಾಧ್ಯದ್ರೆ ಸ್ವಲ್ಪ ಅದರ ಮೇಲೆ ಒಂದು 15-20 kg ಯೂರಿಯಾ ಚೆಲ್ಲಿ. ಯೂರಿಯಾ ಚೆಲ್ಲಿ ಸಾಧ್ಯದ್ರೆ ಫಾಸ್ಫರಸ್ ಅಂತ ಬರ್ತದೆ, ಸೂಪರ್ ರಂಜಕ ಅಂತ ಬರ್ತದೆ, ಸೂಪರ್ ಅಂತ ಬರ್ತದೆ, ಅದನ್ನು ಚೆಲ್ಲಿ ಅದು ಸ್ವಲ್ಪ ಮೃದುತ್ವಕ್ಕೆ ಬರ್ತದೆ. ನೀರು ಬಿಟ್ಟುಬಿಟ್ರೆ ಮೃದುತ್ವಕ್ಕೆ ಬರ್ತದೆ. ಮೃದುತ್ವ ಬಂತು ಅಂತಂದರೆ ಒಂದು ಹಾಕಿ ಒಂದು 10 ದಿವಸ ಆದಮೇಲೆ ಇಲ್ಲಿ ಬೇರೆ ಬೇರೆ ಕೆಲವೊಂದು ಕೃಷಿ ವಿಜ್ಞಾನ ಕೇಂದ್ರಗಳಿಗೋ ಕೆಲವೊಂದು ಬೇರೆ ಸೆಂಟರ್ನಲ್ಲೋ ಸ್ವಲ್ಪ ಸೂಕ್ಷ್ಮಾಣ ಜೀವಿಗಳು ಸಿಗ್ತವೆ. ಕಾಂಪೋಸ್ಟ್ ಕಲ್ಚರ್ ಅಂತಲೇ ಸಿಗ್ತಾ ಇದೆ, ಕಾಂಪೋಸ್ಟ್ ಕಲ್ಚರ್ ಅಂತ. ಈಗ ನೀವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ಸಿಗ್ಬೋದು, ಇಲ್ವಾ ಕೆಲವು ಇಲಾಖೆಗಳಿಗೆ ಸಿಗ್ಬೋದು, ಕೆಲವು ಎಸ್ ಕೃಷಿ ಇಲಾಖೆಯಲ್ಲಿ ಸಿಗ್ಬೋದು, ತೋಟಗಾರಿಕೆ ಇಲಾಖೆಯಲ್ಲಿ ಸಿಗ್ಬೋದು, ಕೆಲವು ಪ್ರೈವೇಟ್ನಲ್ಲಿ ಸಿಗ್ಬೋದು. ಕಾಂಪೋಸ್ಟ್ ಕಲ್ಚರ್ ಅಂದರೆ ಕೇಳ್ತಾರೆ. ಆ ಕಲ್ಚರ್ ಒಂದು 6 kg ಕಲ್ಚರ್ನ ತಂದರೆ ಅದನ್ನು ನೀವು 200 L ನೀರಿಗೆ ಮಿಶ್ರಣ ಮಾಡಿ ಅದಕ್ಕೊಂದು 20 kg ಹಸಿ ಸಗಣಿ ಹಾಕಿ ಮೇಲಿರ್ತಕ್ಕಂಥ ಈಗ ಏನು ಏನಿರ್ತದೆ ನಾವು ರೌದೆ ಅಂತೀವಿ, ರೌದೆ ಮೇಲೆ ಎರಚಿಬಿಡಿ, 5-6 ತಿಂಗಳಲ್ಲಿ ಒಳ್ಳೆ ಗೊಬ್ಬರ ಆಗಿ ಪರಿವರ್ತನೆ ಆಗ್ತದೆ. ನಿಮಗೆ ಉಪಯುಕ್ತವಾದಂಥ ಗೊಬ್ಬರ ಸಿಗ್ತದೆ, ಪ್ರಕೃತಿಗೆ ತೊಂದರೆ ಆಗೋದಿಲ್ಲ, ಅದರಿಂದ ವಾಯುಮಾಲಿನ್ಯ ಆಗೋದಿಲ್ಲ, ಎಸಲ್ ಪರಿಸರ ಮಾಲಿನ್ಯ ಯಾವುದೇ ರೀತಿ ಆಗಲ್ಲ. ಅದನ್ನು ಉಪಯೋಗ ಕಸನ ರಸ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಉದಾಹರಣೆ. ಬಹಳಷ್ಟು ಜನ ರೈತರು ಮಾಡ್ತಾ ಇದ್ದಾರೆ. ಇದರಿಂದ ನಿಮಗೆ ಏನಾಗ್ತದೆ ಅನುಕೂಲ ಅಂತಂದರೆ ಕಳೆ ನಿರ್ವಹಣೆ ಆಗುತ್ತೆ, ಗೊತ್ತಿರಲಿ ರೈತರಿಗೆ. ಬಟ್ ರೈತರದ್ದು ಏನು ಅಂತಂದರೆ ಈಗ ನಾವು ಪರಿಹಾರ ಬೇಕು, ಸ್ವಲ್ಪ ತಾಳ್ಮೆಯಿಂದ ವರ್ತಿಸಬೇಕಾಗ್ತದೆ. ತಾಳ್ಮೆಯಿಂದ ಕಲಿತರೆ ಉತ್ತಮವಾದಂಥ ಗೊಬ್ಬರ ಅಂದರೆ ಕಸವನ್ನು ರಸವಾಗಿ ಮಾಡ್ತಕ್ಕಂಥ ಕ್ರಿಯೆ ಚಾಲ್ತಿಯಲ್ಲಿದೆ. ಬಹಳಷ್ಟು ರೈತರು ಕೂಡ ಮಾಡ್ತಾ ಇದ್ದಾರೆ, ಬಟ್ ಅದನ್ನ ನೋಡಿಕೊಂಡು ಕಲಿಬೇಕಾದ ಅವಶ್ಯಕತೆ ಇಳಿದ ರೈತರಿಗೆ ಇರ್ತದೆ ಅಂತಕ್ಕಂಥ ವಿಚಾರ. ಆಮೇಲೆ ಈಗ ಕೂಳೆನೂ ಕೂಡ ಬರ್ತಾ ಹೋಗುತ್ತಲ್ಲ, ಅದಕ್ಕೂ ಕೂಡ ಅದು ಸಹಕಾರಿ ಆಗುತ್ತಲ್ವ, ಗೊಬ್ಬರ ಆಗುತ್ತೆ. ಯಾಕಂದ್ರೆ ಕೂಳೆ ನಿರ್ವಹಣೆ ಕಷ್ಟ ಆಗುತ್ತೆ. ಈಗ ಚಂದ್ರಣ್ಣನೇ ಇಲ್ವಾ, ತಗೊಂಡ್ ತಗೊಂಡ್ ಬೆಂಕಿ ಹಾಕಲ್ವಾ, ಆ ಕೂಳೆ ಸುಮ್ಮನೆ ಕಾಲ ಹಚ್ಚಿಸ್ತದೆ ಹೇಳಿದ್ರೆ ಅವನು ಹಿಂಗಿಯೇ ಅಯ್ಯೋ ಇನ್ನೊಂದ್ ಬೆಳೆ ಲೇಟ್ ಆಗ್ಬಿಡ್ತದೆ ಹಿಂಗೆ ಅನ್ಕೊಂಡು ಒಟ್ಟು ಬಿಡ್ತಾನೆ ಬೆಂಕಿನ. ಕಬ್ಬದ ಹೇಳಿದಲ್ವಾ, ಭತ್ತದ ಹಾಗೆ ಮಾಡ್ತಾರೆ, ಭತ್ತದ ಹಾಗೆ ಮಾಡ್ತದೆ. ಭತ್ತದ ಇತ್ತೀಚೆಗೆ ಏನಾಗ್ತದೆ, ಇತ್ತೀಚೆಗೆ ಸ್ವಲ್ಪ ಚಾಲ್ತಿ ಜಾಸ್ತಿ ಆಗ್ತದೆ. ಈಗ ಏನಾಗ್ತದೆ, ಈ ಯಾವಾಗ ಮತ್ತದ ಹಿಂದೆಲ್ಲ ರೈತರು ಹೆಣ್ಮಕ್ಳೇ ಕಟಾವು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇತ್ತು ಸ್ವಲ್ಪ ದಿವಸದ ಒಂದು ವರ್ಷದ ಕೆಳಗಡೆ. ಇತ್ತೀಚೆಗೆಲ್ಲ ಮೆಷಿನ್ ಕಟಾವು ಗೊತ್ತಿದೆ. ಆ ಮೆಷಿನ್ ಕಟಾವಿನಲ್ಲಿ ಏನಾಗ್ತದೆ ಅಂತಂದ್ರೆ ಮೇಲ್ಭಾಗದಿಂದಲೇ ಕಟಾವು ಮಾಡಿಬಿಡ್ತಾರೆ. ಉಳಿದ ಒಂದು ಕಾಂಡದ ಭಾಗದ ಏನಿದೆ ಮೇಲ್ಭಾಗ ತೆನೆ ಭಾಗನ ತೆಗೆದುಬಿಟ್ಟು ಮೇಲ್ಭಾಗದ ಕೆಳಭಾಗದ ಕಾಂಡವನ್ನು ಉಳಿಸ್ಬಿಡ್ತಾರೆ ಅವರು. ಅದೊಂದು 2-3 times ಕಾಂಡದ ಭಾಗ ಉಳ್ಕೊಂಡು ಬಿಡ್ತದೆ ಅವರಿಗೆ. ಅದು ನೇರವಾಗಿ ನೆಕ್ಸ್ಟು ನೀವು ಮಣ್ಣಿಗೆ ಸೇರಿಸಲಿಲ್ಲ ಅಂದರೆ, ಪ್ರಕೃತಿ ಪ್ರಾಕ್ಟಿಕಲಾಗಿ ಮಣ್ಣಿಗೆ ಸೇರಿಸಲಿಲ್ಲ ಅಂತಂದರೆ ಅವು ಸೀಡ್ ಸೆಟ್ ಆಗಲ್ಲ, ಅಂದರೆ ಸರಿಯಾಗಿ ಕುಂದ್ರೋದಿಲ್ಲ ಸಸಿಗಳು ಅಂತಕ್ಕಂಥದ್ದು ಆ ಭಾವನೆ ಬಂದಿರ್ತದೆ. ಅದು ಏರೋಬಿಕ್ ಕಂಡೀಷನ್ಸ್ ಒಂದು ಕ್ರಿಯೇಟ್ ಮಾಡ್ತದೆ. ಅದು ಮನಸ್ಸಿನ ಭಾವನೆ ಬಂದಿರುತ್ತೆ ಅಂತ ಏನು ಮಾಡ್ತಾರೆ, ಅದು ಕ್ಲಿಯರ್ ಆಗಬೇಕು ಅಂತ ಹೇಳಿಬಿಟ್ಟು ಅದೇನು ಮಾಡ್ತಾರೆ, ಟ್ಯಾಕ್ಟರ್ಗಳಿಂದ ಸ್ವಲ್ಪ ಅದಕ್ಕೆ ಅದನ್ನ ಕಟಾವು ಮಾಡ್ತಕ್ಕಂಥ ಒಂದು ಮೆಷಿನ್ಗಳಿದ್ದಾವೆ ಅದು ಭಾಗ. ಆ ಕಟಾವು ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥ ಹುಲ್ಲನ್ನು ಸಮೇತ ಸುಟ್ಟು ಬಿಡ್ತಾರೆ. ಅದು ಅಂದರೆ ಈಗ 2-3 times ವೇಸ್ಟೇಜ್ನ ಹುಲ್ಲು ಪ್ರಕೃತಿ ಅಂದರೆ ನಾಷ್ಟ ಆಗ್ತದೆ ಅಂತ, ಅದು ಬದಲಾಗ್ತಾ ಇಲ್ಲ. ನಾನು ಹೇಳೋದಿಷ್ಟು ಇಲ್ಲಿ ಅದನ್ನು ಕಟಾವು ಮಾಡಿದ್ಮೇಲೆ ಅಂದರೆ ಈಗ ಮೇಲಿರ್ತಕ್ಕಂಥ ಹುಲ್ಲನ್ನು ಕಟಾವು ಮಾಡಿದ್ಮೇಲೆ ಒಂದು ವಾರ ಅಥವಾ 10 ದಿವಸ ಬಿಟ್ಬಿಟ್ರೆ ಭಾಳ ಬೇಗ ಈಸಿಲಿ ಡಿಕಂಪೋಸಲ್ ಆಗುತ್ತೆ. ಸ್ವಲ್ಪ ಲಿಗ್ನಿನ್ ಕಂಟೆಂಟ್ ಬಹಳ ಕಡಿಮೆ ಇದೆ, ನೀವು ಕಬ್ಬಿಗೆ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಹಳ ಈಜಾಗಿ ಕಳಿತಕ್ಕಂತ ಒಂದು ವೇಸ್ಟ್ ಯೂಸ್ ಇರ್ತಕ್ಕಂಥ ತ್ಯಾಜ್ಯ ವಸ್ತು ತುಂಬಾ ಜಾಸ್ತಿ ಬೇಕಿಲ್ಲ ಸಮಯ. ನಮ್ಮ ಈ ರೈತ ಮಹಿಳೆಯರು ಎಲ್ಲ ಸೇರ್ಕೊಂಡು ಕಟಾವು ಮಾಡಾಗ ಆ ಹುಲ್ಲು ಉಳ್ಕೊಳ್ಳೋದು ಹಂಗೆ ನೆಲ್ಲುಲ್ ಮಾಡ್ಕೊಂಡು ಆಮೇಲೆ ಹಸುಗಳು ಕೊಡ್ತಿದ್ವಲ್ಲ, ಹಸುಗಳಿಗೆ ಮೇವೆ ಇಲ್ದಾಗ ಮೆದೆ ಮಾಡ್ಕೊಂಡು ನೆಲ್ಲುಲ್ ಮೆದೆ ಮಾಡ್ಕೊಂಡು ಕೊಡ್ತಿದ್ವಲ್ಲ ವರ್ಷಾನ್ಗಟ್ಲೆ ಇಟ್ಕೊತಾ ಹುಲ್ಲ ತಗೋಬರ್ಬೇಕು ಹೋಗಿ ಬೇರೆ ಕಡೆಯಿಂದ ಬಂದ್ಬಿಟ್ಟದೀಗ. ಸಾಹೇಬ್ರು ಹೇಳಿದ್ರಲ್ಲ ಮೆಷಿನ್ ಕಟಿಂಗ್ ಬಂದ್ಮೇಲೆ ಪ್ರಮಾಣ ಕಡಿಮೆ ಹಸುಗಳಿಗೆ ಹುಲ್ ಬೇಕು ಅಂದ್ರೆ ಹೋಗಿ ದುಡ್ಡು ಕೊಟ್ಬಿಟ್ಟು ತಗೋಬರ್ಬೇಕು ಹಂಗಾಗದೆ. ಈಗ ಈಗ ನೀವು ಆಗ್ಲೇ ಹೇಳ್ತಾ ಇದ್ರಿ, ಇದೇ ತರ ತಪ್ಪುಗಳು ಹಳ್ಳಿಗಳಲ್ಲಿ ಬಹಳಷ್ಟು ತಪ್ಪುಗಳು ಕೂಡ ನಡೀತಾ ಇರ್ತವೆ. ಕೃಷಿ ತ್ಯಾಜ್ಯಗಳನ್ನ ಗೊಬ್ಬರ ಆಗಿ ಬಳಸ್ತಾ ಇಲ್ಲ. ಉದಾಹರಣೆಗೆ ಬಾಳೆ ಬೆಳೆಗಾರರು ನೋಡ್ಬೇಕು ನೀವು, ಬಾಳೆ ಬೆಳೆಗಾರರಲ್ಲಿ ಅದು ಒಂದು 2-3 ತಪ್ಪುಗಳು ಬಹಳಷ್ಟು ನಡೀತಾ ಇದೆ. ನೀವು ಬಾಳೆ ರೈತರು ತಿಳ್ಕೊಂಡಿರೋದು ಏನು ಅಂತಂದ್ರೆ ಬಾಳೆ ಬೆಳಿತಕ್ಕಂಥದ್ದು ಬಾಳೆಗೊನೆ ತೆಗೆಯಕ್ಕಷ್ಟೇ ಅಂತ. ಬಾಳೆಗೊನೆ ತೆಗಿಬೇಕನ್ನೋದು ಮುಗ್ಧ ಉದ್ದೇಶ ಅವ್ರದ್ದು. ಹಂಗಂತೇಳಿ ಬಾಳೆಕನ್ನುಗಳು ಏನು ಮಾಡ್ತಾರೆ ಅಂದರೆ ಒಂದು 10-12 ತಿಂಗಳವರೆಗೂ ಬೆಳೆಸ್ತಾರೆ, ಅಂದರೆ ಹೆಚ್ಚು ಕಡಿಮೆ ಒಂದು ವರ್ಷದವರೆಗೆ ಬೆಳೆಸಿ ಒಂದು ಗೊನೆ ತೆಗಿತಾರೆ ಒಂದು ಗಿಡದಿಂದ. ನಿಮ್ಗೆ ಗೊತ್ತಿರಬೇಕು ಒಂದು ಗಿಡ ಅಂದರೆ ಹೆಚ್ಚು ಕಡಿಮೆ ಒಂದು ಎಕರೆಗೆ ಏನಿಲ್ಲ ಅಂದರೆ 1248 ಗಿಡ ಕೊಡ್ತವೆ. ಒಂದು ಏಲಕ್ಕಿ ಬ್ಯಾಲಕ್ಕಿ ಭಾಳ ಆದರೆ 948 7x7 ಹಾಕ್ತೀರಿ, 6x6 ಹಾಕಿದ್ರೆ 1248 ಎಕರೆಗೆ ಒಂದು ಗಿಡ ಕೊಡ್ತದೆ. ಅದ್ರಲ್ಲಿ ಗೊನೆ ಕಟಾವು ಮಾಡಿದ್ಮೇಲೆ ರೈತರು ಏನು ಮಾಡ್ತಾರೆ ಅಂತಂದ್ರೆ ಕಂದು ಉಳಿತೈತೆ, ಅದು ಕಟ್ ಮಾಡಿದ್ಮೇಲೆ ನೋಡ್ಬೇಕು, ಅದು ತಾಯಿ ಗಿಡ ಅಂತ ಕರಿತೀರಿ. ಗೊನೆ ಕಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಕುಳೆ ಬೆಳೆ ರೈತರು ಬೆಳೆಸ್ಬಿಡಬೇಕಾಗಿರ್ತದೆ. ಒಂದು ಚಾಲ್ತಿಯಲ್ಲಿದೆ ಕುಳೆ ಬೆಳೆ ಬಿಡಬೇಕು, ಅದರಿಂದ ಬಂದಿರತಕ್ಕಂಥ ಕಂದಿಂದ ಕುಳೆ ಬೆಳೆ ಬಿಡಬೇಕು. ಕುಳೆ ಬೆಳೆ ಬಿಡಬೇಕಂದ್ರೆ ಎರಡನೇ ಬೆಳೆಗೆ ಬಿಡಬೇಕಾಗಿತ್ತು ಅಂದರೆ ಮೊದಲೇ ಬೆಳೆಯನ್ನು ನೀಟಾಗಿ ತೆಗೆದು ಹೊರಗೆ ಹಾಕ್ಬಿಡ್ಬೇಕು, ಅದು ತಿಳ್ಕೊಂಡಿರ್ತಕ್ಕಂಥ. ಅದೇನು ಮಾಡ್ತಾರೆ ಅದನ್ನು ತೊಗೊಂಡ್ಬಂದು 2-3 ಕ್ರಿಯೆ ಅದನ್ನು ತೊಗೊಂಡ್ಬಂದು ಸುತ್ತ ಬದುಗಳಿರ್ತಾವಲ್ಲ ಅವ್ರ ಜಮೀನಿನ ಬದುಗಳು ಅಲ್ಲಿ ತಂದು ಬಿಸಾಕ್ತಾರೆ. ಅದನ್ನು ಉಪಯೋಗ ನಿಮಗೆ ಗೊತ್ತಿದೆಯೋ ಇಲ್ಲೋ, 1 ಎಕರೆ ಬಾಳೆ 20 ಟನ್ನಷ್ಟು, ಸುಮ್ಮನೆಲ್ಲ 20 ಟನ್ನಷ್ಟು ಕೃಷಿ ತ್ಯಾಜ್ಯ ಕೊಡ್ತಾ ಇದೆ. 20 ಟನ್ನು ಗೊಬ್ಬರ ನೀವು ಅದನ್ನು ಸಗಣಿ ಗೊಬ್ಬರ ಮಾಡ್ತೀವಿ ಅಂತಂತಂದರೆ ನೀವು ಅದನ್ನು ನಾವು ಉದಾಹರಣೆಗೆ ಹೇಳ್ತಿರ್ತೀನಿ, 3 ಪಟ್ಟು ಕಸಕಡ್ಡಿ ಇರಬೇಕು, 1 ಪಟ್ಟು ಸಗಣಿ ಗೊಬ್ಬರ ಇರಬೇಕು ಅಂತ. ನೀವು 20 ಟನ್ನಿಗೆ ಒಂದು 5 ಟನ್ ಗೊಬ್ಬರ ಕೊಡಿಸಿದ್ರೆ 25 ಟನ್ ಸಗಣಿ ಗೊಬ್ಬರ ಆಗ್ತದೆ, ಕಳೆತ ಕಾಂಪೋಸ್ಟ್ ಗೊಬ್ಬರ ಆಗುತ್ತೆ 25 ಟನ್. ಅದೇ 20 ಟನ್ ನೀವು ಎರೆಗೊಬ್ಬರ ಮಾಡ್ತೀನಿ ಅಂದರೆ 5 ಟನ್ ಎರೆಗೊಬ್ಬರ ಆಗುತ್ತೆ. 1 ಟನ್ ಗೊಬ್ಬರದ ಬೆಲೆ 10,000 ರೂಪಾಯಿ ಇದೆ, 50,000 ರೂಪಾಯಿ ಇದನ್ನು ಬರೀ 1 ಟನ್ ಹೆಚ್ಚು ಕಡಿಮೆ ನೀವು ನಾನು ಹೇಳ್ತೀನಿ, 1 ಎಕರೆ ಜಮೀನಿಂದ ಬಾಳೆದಿಂಡಿನಿಂದ 50,000 ರೂಪಾಯಿದಷ್ಟು ಗೊಬ್ಬರ ಎರೆಗೊಬ್ಬರ ತಯಾರು ಮಾಡಲಿಕ್ಕೆ ಸಾಧ್ಯ. ಇದ್ರ ಬಗ್ಗೆ ಜಾಸ್ತಿ ಎಷ್ಟು ಒತ್ತು ಕೊಡ್ತಾ ಇಲ್ಲ ನಾನು. ಅದಕ್ಕೆ ನಾನು ಭಾಳಷ್ಟು ಜನ ರೈತರಿಗೆ ಹೇಳ್ತಿರ್ತೇನೆ, ಗಿಡನ ತೆಗೆದು ಪ್ರಕೃತಿ ತೆಗೆದು ಸೈಡ್ಗೆ ಹಾಕಿದ್ರಿ ಅಂತಂದರೆ ಅದರಿಂದ ಬರ್ತಕ್ಕಂಥ ವೇಸ್ಟೇಜ್ ವೇಸ್ಟ್ ಅಂಶ ಕೊಳಿತೈತೆ, ಅಲ್ಲಿ ಕಳಿಲಿಲ್ಲ ಕೊಳತೋಗುತ್ತೆ ಹೇಳಿದೆ, ಮೊದಲೇ ಕೊಳಿಬಾರ್ದು ಅಂತಕ್ಕಂಥ. ಕೊಳತ್ರೆ ಅದು ಪ್ರಕೃತಿಗೆ ತೊಂದರೆ, ಕಳಿಬೇಕು, ಅಲ್ಲಿ ಕಳಿಲಿಕ್ಕೆ ಆಸ್ಪದ ಇರೋದಿಲ್ಲ. ಅದಕ್ಕೆ ನಾನು ಹೇಳೋದೇನು ರೈತರಿಗೆ ಅಂತ, ನೇರವಾಗಿ ತಾಯಿಗಿಡ ನಾವು ಉದಾಹರಣೆಗೆ ತಾಯಿಗಿಡ ತೆನೆ ಅಂದರೆ ಉದಾಹರಣೆಗೆ ನೀವು ಈ ಗೊನೆ ಕಟ್ ಮಾಡಿದ್ಮೇಲೆ ಕಟ್ ಮಾಡಬೇಡಿ, ಕಟ್ ಮಾಡಿ ಬಿಸಾಕಬೇಡಿ, ಅದ್ರ ಬದಲಾಗಿ ಒಂದು ಬದಲಾವಣೆ ಮಾಡ್ಕೊಳ್ಳಿ ಅಂತ ನಾನು ಹೇಳೋದು ಇಷ್ಟ. ಏನಂತಂದರೆ ರೈತರಿಗೆ ಮೇಲಿನ ತುದಿ ಏನಿದೆಯಲ್ಲ ಅದನ್ನ ತುದಿ ಕಟ್ ಮಾಡಿ, ಮರಿಗಿಡನ ಬಿಟ್ಟುಬಿಡಿ, ಅಲ್ಲೇ ಬಿಟ್ಟುಬಿಡಿ, ಮೇಲ್ ತುದಿ ಭಾಗನ ಮರಿ ತುದಿ ಭಾಗ ಗಿಡದ ತುದಿ ಭಾಗ ತಾಯಿಯ ಗಿಡದ ತುದಿ ಭಾಗ ಕಟ್ ಮಾಡಿ, ಒಂದು 2-3 ತಿಂಗಳಾದಮೇಲೆ ನಿಧಾನವಾಗಿ ಮೇಲ್ಭಾಗ ಒಂದು 2-3 ಎಷ್ಟು ಅಡಿ ಒಣಗುತ್ತೆ. ಒಣಗುತ್ತದೆ ಅಂದರೆ ಅದರ ಅರ್ಥ ಏನು ಅಂತಂದರೆ ಗಿಡ ತನ್ನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಮರಿಗೆ ಬಿಟ್ಟು ಕೊಡ್ತದೆ ಅಂತ ಅರ್ಥ. ಅದು ನೀನು ವೇಸ್ಟೇಜ್ ಅಲ್ಲ, ಅದು ಉಪಯುಕ್ತ ಆಗ್ತದೆ. ತಾಯಿಗಿಡ ತನಗೆ ತನ್ನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಮರಿಗೆ ಬಿಟ್ಟು ಕೊಡ್ತದೆ. ಯಾಕಂದರೆ ನಿಮಗೆ ಗೊತ್ತಿದೆಯೇ ಇಲ್ಲ, ಹೆಚ್ಚು ಕಡಿಮೆ ಒಂದು ಸಲ ತಾಯಿಗಿಡ ನೀವು ಸಂಪೂರ್ಣವಾಗಿ ಬಳಕೆ ಮಾಡಿಕೊಂಡ್ರೆ ಆಗ್ತಕ್ಕಂಥ ರಾಸಾಯನಿಕ ಗೊಬ್ಬರದ 25% ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡಬಹುದು, ಖರ್ಚು ಕಡಿಮೆ ಮಾಡಬಹುದು. ಬಟ್ ಭಾಳಷ್ಟು ಜನಕ್ಕೆ ಅದು ಗೊತ್ತಿಲ್ಲ. ಹಂಗೆ ನಾ ಹೇಳ್ತಿರ್ತೀನಿ, 3 ತಿಂಗಳು ಬಿಟ್ಟು ನಂತರ ಒಂದು 2-3 ಅಡಿ ತೆಗೀರಿ, ಮ್ಯಾಗಲ್ ಕೊಳತಿದೆ ಅಂತ ನೀವೇನು ಕಳಿತಿದೆ ಅಂತ ಹೇಳ್ತೀರಿ, ವೇಸ್ಟೇಜ್ ಹೋಯ್ತು ಅಂತ ಹೇಳ್ತೀರಿ, ಅದನ್ನು ತೆಗೀರಿ. ಇನ್ನೊಂದು 3 ತಿಂಗಳು ಬಿಟ್ಟರೆ ಮತ್ತೆ ಅದೇ ಥರ ಕಳಿಲಿಕ್ಕೆ ಪ್ರಾರಂಭ ಆಗುತ್ತೆ. ಒಣಗಿದ ಭಾಗ ಅಂತ ತೆಗೀರಿ, ಒಂದು 2-3 ಸಾಗರದೊಳಗೆ ಸಂಪೂರ್ಣವಾಗಿ ತೆಗೆದಾಕ್ರಿ. ಎಲ್ಲ ಗಿಡದಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಉಪಯುಕ್ತ ಆಗ್ತವೆ, ಉಪಯೋಗ ಆಗಬೇಕು, ಅದು ವೇಸ್ಟೇಜ್ ಆಗಬಾರ್ದು, ಅದು ಪ್ರಕೃತಿಯೊಳಗೆ ತೊಂದರೆ ಆಗ್ತದೆ. ಅದ್ರ ಬದಲಾಗಿ ಕೃಷಿಯೊಳಗೆ ಈ ರೀತಿಯೊಳಗೆ ತ್ಯಾಜ್ಯಗಳನ್ನ ಉಪಯೋಗ ಮಾಡ್ಕೊಳ್ಳೋದನ್ನ ಕಲಿಬೇಕಾಗ್ತದೆ. ಇದು ಒಳ್ಳೆಯ ಒಂದು ಮಾಹಿತಿ, ಇದೆಲ್ಲರೂ ರೈತರು ಅಳವಡಿಸ್ಕೊಂಡ್ರೆ ಉಪಯೋಗ ಆಗ್ತದೆ. ಬಾಳೆದನ್ನು ಹೇಳ್ತಾ ಇದ್ದಾಗಲೇ ನನಗೆ ಮತ್ತೊಂದು ನೆನಪಾಯಿತು, ಕೆಲವು ಕಡೆ ಏನಾಗ್ತದೆ ಈ ಬಾಳೆ ದಿಂಡಿನಿಂದ ನಾರನ್ನ ತೆಗೆದು ಸೀರೆ ನೇಯೋದು ಬಟ್ಟೆ ನೇಯೋದು ಮಾಡ್ತಾರೆ. ನಾನು ತಗೊಂಬಂದೀನಿ ಬೇರೆ ಕಡೆಯಿಂದ. ಏ ಪಲ್ಯ ಇರ್ಲಿ ಇಲ್ಲಿ ಕೇಳಿಲಿ ಸೀರೆ ಅಂತೆ ಏನಣ್ಣ ನನಗ್ ತಂದಿಲ್ವಾ? ನಿಮಗೂ ತಂದು ಕೊಡೋಣ ಬಿಡು, ಬೇರೆ ಬೇರೆ ತರ ಸೀರೆ ಇದಾವೆ. ಇದೇ ತರ ಬಳಸಿದಂತದ್ದು ಬೇರೆ ಬೇರೆ ತ್ಯಾಜ್ಯದಿಂದ ನಾರ್ಗಳನ್ನ ತೆಗೆದು ಬಳಸಿರುವಂತ ಸುಮಾರು ಬಟ್ಟೆಗಳಿದಾವೆ, ಹಾಗೇನೆ ಸೀರೆಗಳನ್ನ ಸುಮಾರು. ಎಲ್ಲೋ ಸ್ತ್ರೀ ಶಕ್ತಿ ಸಂಘದಲ್ಲಿ ಅದರಿಂದ ಬ್ಯಾಗ್ ಮಾಡ್ತಾರಂತೆ, ನಾವು ಅದಕ್ಕೆ ಹೋಗಿ ಕಲ್ತ್ಕೊಂಡ್ಬಂದು ನಮ್ಮ ಸಂಘದಲ್ಲೂ ಮಾಡೋಣ ಅಂತ ಅನ್ಕೋತಾ ಇದೀವಿ. ಅದು ಒಳ್ಳೆ ವ್ಯಾಪಾರನೂ ಆಗುತ್ತೆ, ಒಳ್ಳೆ ವ್ಯಾಪಾರ ಬಿಸ್ನೆಸ್. ಯಾಕಂದ್ರೆ ನಾರು ಏನಿದೆ ನಾರನ್ನ ಬೇರೆ ಬೇರೆ ಇದರಲ್ಲಿ ಉದಾಹರಣೆಗೆ ಬ್ಯಾಗ್ಗಳು ತಯಾರು ಮಾಡಬಹುದು, ಅದರಿಂದ ಬರ್ತಕ್ಕಂಥ ಬುಟ್ಟಿಗಳು ತಯಾರು ಮಾಡಬಹುದು, ಎಲ್ಲವನ್ನು ಬಹಳಷ್ಟು ಇವು ಇತ್ತೀಚಿನ ದಿವಸದಲ್ಲಿ ಸೇಸಾಯ ಸಂಘಗಳು ಏನಿದಾವೆ ಅವು ಕೆಲವು ತಯಾರು ಮಾಡ್ಕೊಂಡು ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದಾರೆ, ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಆಗ್ತದೆ ಅದ್ರ ನಾರನ್ನ ಚೆನ್ನಾಗಿ ಬಳಕೆ ಮಾಡಿಕೊಂಡು. ಹಾಗಾಗಿ ಅದು ಉತ್ತಮವಾದಂಥ ಅಂದರೆ ಬಿಸ್ನೆಸ್ ಆಗಿ ಒಬ್ಬ ಎಂಟರ್ಪ್ರಿನರ್ ಆಗಿ ಮಾಡಲಿಕ್ಕೆ ಸ್ವಸಹಾಯ ಸಂಘಗಳು ಎಂಟರ್ಪ್ರಿನರ್ ಆಗೋದಕ್ಕೆ ಅದನ್ನು ಕೃಷಿ ತ್ಯಾಜ್ಯಗಳನ್ನ ಅಂದ್ರೆ ಇರ್ತಕ್ಕಂಥ ನಾರಿನಂಶ ಬಳಸೋದಕ್ಕೆ ಒಳ್ಳೆ ಸರಿಯಾದ ಸಮಯ, ಬಟ್ ಇದ್ರ ಉಪಯೋಗ ತಗೋಬೇಕಾಗ್ತದೆ. ಇದಕ್ಕೆ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ನೀವು ಹೆಚ್ಚಿಗೆ ಸಂಪರ್ಕ ಮಾಡಿದ್ರೆ ಅಲ್ಲಿ ಹೆಚ್ಚಿನ ಮಾಹಿತಿ ಕೂಡ ಸಿಗ್ತದೆ. ಆಯಾ ಕೃಷಿ ವಿಜ್ಞಾನ ಆಯಾ ಜಿಲ್ಲೆಗಳಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳು, ಆಯಾ ಜಿಲ್ಲೆ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಅಲ್ಲಿರ್ತಕ್ಕಂಥ ಕೆಲವು ಸಂಪರ್ಕದಲ್ಲಿರ್ತಕ್ಕ ಸ್ವಸಹಾಯ ಸಂಘಗಳಿದ್ದಾವೆ, ಅವ್ರ ಅಂಡರ್ನಲ್ಲಿ ಕೆಲವು ಸ್ವಸಹಾಯ ಸಂಘಗಳು, ಅವ್ರನ್ನ ಸಂಪರ್ಕ ಮಾಡಿದ್ರೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಇನ್ನಷ್ಟು ಪ್ರಯೋಗಗಳಾಗಬೇಕು, ಮಾಡಲಿಕ್ಕೆ ಸಾಧ್ಯ, ಪ್ರಯೋಗಗಳಾಗಬೇಕು, ಇನ್ನಷ್ಟು ಬೇರೆ ಬೇರೆ ರೀತಿ ವಿಧಾನದಲ್ಲಿ ಅದನ್ನು ನಾವು ಬಳಸ್ಕೊಳ್ಳೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟನ್ನು ಮಾಡ್ಬೋದು. ಹಾಗೆ ಮಾಡಿದ್ರೆ ತ್ಯಾಜ್ಯ ಅನ್ನೋದು ಒಂದು ನಮ್ಮ ಮನೆಯ ಮಟ್ಟಕ್ಕಷ್ಟೇ ಉಳ್ಕೊಳ್ಳುತ್ತೆ ಕೊನೆಗೆ. ಹಂಗಾಗಿ ಮನೆಯಲ್ಲಿ ಉಂಟಾಗುವಂತ ತ್ಯಾಜ್ಯನು ಕೂಡ ನಾವು ಕೈ ತೋಟಗಳನ್ನ ಮಾಡ್ಕೊಳ್ಳೋದ್ರಲ್ಲಿ ಅಥವಾ ಗೊಬ್ಬರ ಆಗಿ ಪರಿವರ್ತನೆ ಮಾಡ್ಕೊಳ್ಳೋದ್ರಲ್ಲಿ ನಾವು ಬಳಸ್ಕೊಳ್ಬಹುದು. ಈಗೇನಾಗುತ್ತೆ, ಕೆಲವು ಕಡೆ ನೋಡಿದ್ದೀನಿ ನಾನು, ಈ ಮನೆಗೆ ತರುವಂತ ಕವರ್ಗಳು ಅವು ಇವು ತಗೊಂಡ್ಬಿಡ್ತಾರೆ, ಸುಟ್ಟಾಕ್ಬಿಡು ತಗೊಂಡೋಗಿ ಹೊರಗಡೆ, ಸುಟ್ಟಾಕ್ಬಿಟ್ರೆ ಅದು ನಾಶ ಆಗೋಗುತ್ತೆ ಅಂತ. ಇದು ಎಂತ ರಾಕ್ಷಸ ಅಂದ್ರೆ, ನೀವು ಏನ್ ಮಾಡಿದ್ರು ಕೂಡ ಪ್ಲಾಸ್ಟಿಕ್ ಏನು ಆಗಲ್ಲ ವಾತಾವರಣದಲ್ಲಿ, ವಾತಾವರಣ ಕಲುಷಿತ ಆಗತ್ತೆ ಹೊರತು ಅದು ಸುಡೋದಂತೂ ಸಾಧ್ಯನೇ ಇಲ್ಲ, ಮತ್ತೆ ಮಣ್ಣೊಳಗೂ ಸೇರಲ್ಲ. ಹಾಗಾಗಿ ಅದೊಂದು ಪ್ರಜ್ಞೆ ನಮ್ಮಲ್ಲಿ ಇರಬೇಕು. ಮತ್ತೀಗ ಈ ನರ್ಸರಿ ಅಂತ ಮಾಡಿಬಿಟ್ಟು ಅದ್ರಲ್ಲೂ ಅಷ್ಟೇ ಪ್ಲಾಸ್ಟಿಕ್ ಕವರ್ ಅಲ್ಲಿ ಗಿಡ ಹಾಕೊಡೋದು, ಇಲ್ಲ ಅಂದ್ರೆ ಅದು ಪ್ಲಾಸ್ಟಿಕ್ ಪಾಟ್ ಗಳು ಬಂದ್ಬಿಟ್ಟಿದೆ ಇವಾಗ, ಅದ್ರಲ್ಲಿ ಗಿಡ ಹಾಕೋದು. ಮೊದ್ಲೆಲ್ಲ ಎಷ್ಟು ಚೆನ್ನಾಗಿ ಮಣ್ಣನ್ ಕುಂಡದಲ್ಲಿ ಹಾಕೊಡೋರು, ಅದು ಕೂಡ ನಮ್ ಪ್ರಕೃತಿಗೆ ತೊಂದರೆ ಮಾಡ್ತಾ ಇದೆ ಅಲ್ಲ ಕಣವ. ಅದ್ರ ಜೊತೆಗೆ ಈ ಮೈಕ್ರೋ ಪ್ಲಾಸ್ಟಿಕ್ ಅಂತೇಳಿ ಅದ್ರ ಜೊತೆಗೆ ಬೆರೆಯುವಂತ ನಮ್ಮ ಆಹಾರ ಜೊತೆ ನಮ್ಮ ಹೊಟ್ಟೆಗೆ ಹೋಗಿ ನಮ್ಗೆಲ್ಲ ಏನೇನೆಲ್ಲ ಕಾಯಿಲೆಗಳು ಬರ್ಬೋದು, ಹೌದು, ರೋಗಗಳು ಬರ್ಬೋದು, ಕ್ಯಾನ್ಸರ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ, ಮಾರಣಾಂತಿಕ ಕ್ಯಾನ್ಸರ್ಗಳಾಗುವಂತ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಎಷ್ಟು ಬಳಕೆ ಬೇಕು, ಎಷ್ಟು ಸಾಧ್ಯನೋ ಅಷ್ಟು ಲಿಮಿಟ್ ಅಲ್ಲಿ, ಅಗತ್ಯಕ್ಕೆ ಎಷ್ಟಿದೆಯೋ ಅಷ್ಟನ್ನ. ಜೊತೆಗೆ ಶಾಂತಣ್ಣ, ಈಗ ಸುಮಾರು ಅಂಗಡಿಗಳನ್ನಾಗೆ ನಾನು ನೋಡ್ತೀನಲ್ಲ, ಕವರ್ಗಳು ಕೊಡಕ್ಕಿಲ್ಲ ಅವರು, ಬಟ್ಟೆ ಬ್ಯಾಗ್ ಬದಲಾವಣೆ ಬರ್ತಾ ಇದೆ, ಬರ್ತಾ ಇದೆ, ಸ್ವಲ್ಪ ಇನ್ನೂ ಅರಿವು ಬೇಕು ಅಂತ, ಆಗ್ಬೇಕು. ಪ್ರತಿಯೊಬ್ಬರು ಬೇರೆಯವರು ಮಾಡ್ತೀವಿ ಅನ್ನೋದಕ್ಕಿಂತ ತಮ್ಮಿಂದನೇ ಪ್ರಾರಂಭ ಆಗಿದ್ರೆ ಒಳ್ಳೇದು. ಆಮೇಲೆ ಏನಂತ ಹೇಳಿದ್ರೆ ಸುಲಭಕ್ಕಾಗ್ಬೇಕಲ್ಲ, ನಮ್ಮ ಮನಸ್ಥಿತಿನೂ ಹಂಗೆ ಇರತ್ತೆ, ತಕ್ಷಣಕ್ಕಾಗ್ಬೇಕು, ಸುಲಭ ಆಗ್ಬೇಕು ಮತ್ತು ಹಗುರ ಆಗ್ಬೇಕು. ಈ ಬಟ್ಟೆದೆಲ್ಲ ಇಟ್ಕೊಂಡ್ರೆ ತಗೊಂಡಿರೋ ಸಾಮಾನ್ಯ ವಜೆ ಇದೆಲ್ಲ, ಜೊತೆಗೆ ಬಟ್ಟೆನೂ ಕೂಡ ವಜೆ ಇರತ್ತೆ, ಹಂಗಾಗಿ ಅದ್ ಬೇಡ. ಪ್ಲಾಸ್ಟಿಕ್ ಆದ್ರೆ ಹಗುರ ಇರುತ್ತಲ್ಲ, ಹಾಗ ಅದ್ ಬಳಸೋದ್ರಿಂದ ತುಂಬಾ ಈಸಿ ಆಗತ್ತೆ ಅಂತ. ನಾನು ಈಗ ಪಟ್ಟಣಕ್ಕೆ ಏನಾದ್ರು ಸಾಮಾನ್ ತರಕ್ ಹೋದ್ರೆ ನಾ ಬಟ್ಟೆ ಬ್ಯಾಗ್ ಇಟ್ಕೊಂಡು ಹೋಯ್ತೀನಿ, ಇಟ್ಕೊಂಡು ಹೋಯ್ತೆ ಕಣ್ಣ. ಕೆಲವ್ರೆಲ್ಲ ಏನ್ ಗೊತ್ತಾ, ಬರೀ ಕಾಯಿಲ್ ಹೋಗೋದು, ಪ್ಲಾಸ್ಟಿಕ್ ಚೀಲ ತಗೊಂಡ್ಬರೋದು. ಯಾವಾಗ ಒಂದ್ ಎರಡ್ ಮೂರ್ಕಿತ ಪಟ್ಟಣಕ್ ಹೋದಾಗ ಕಮಲಕ್ಕ, ಅಲ್ಲಿ ಇಲ್ಲ ಪ್ಲಾಸ್ಟಿಕ್ ಕವರ್ ಕೊಡಲ್ಲ, ಇವಾಗ ಬ್ಯಾಗ್ ತಗೊಳ್ಳಿ ಇಲ್ಲೇ ಇದೆ, ಬ್ಯಾಗ್ ಇಷ್ಟ ಆಯ್ತದೆ ಅಂದ್ರು. ಒಂದ್ಸಲ ದುಡ್ಡು ಕೊಟ್ಬಿಟ್ಟು ತಗೊಂಡಿ ಕಣವ, ಹೋಗಿದ್ದೆ ಬರ್ಗೈಲ್ ಉಂಟಾಗಿದ್ದೆ, ಇನ್ನೊಂದ್ಕಿತ ಹೋಗಾಗ ಗೊತ್ತಾಗೋಯ್ತು ನಂಗೆ, ನಾನೇ ಬ್ಯಾಗ್ ತಗೊಂಡು ಹೋಗಕ್ ಶುರು ಮಾಡಿದೆ. ಇನ್ನು ಸುಮಾರು ಬ್ಯಾಗ್ ಗಳ ನಮ್ಮನೆಯವ್ರು ವಾಲ್ದ್ ಮಾಡಗವ್ರೆ, ಏ ಹಳೆ ಬಟ್ಟೆಲ್ಲ ಮಾಡಿಕೊಂಡವ್ರೆ. ಈಗೇನಂದ್ರೆ ಪ್ಲಾಸ್ಟಿಕ್ ಈ ಕೆಲವು ದೇಶಗಳಲ್ಲಿ ಏನ್ ಮಾಡ್ತಾರೆ, ರೀಸೈಕಲ್ ಮಾಡ್ತಾ ಇದಾರೆ, ಟಾರ್ ಆಗಿ ಬಳಕೆ ಆಗ್ತಾ ಇದೆ, ಬೇರೆ ಬೇರೆ ಇನ್ನಿತರ ಉತ್ಪನ್ನಗಳನ್ನ ಮಾಡ್ತಾ ಇದಾರೆ. ನಮ್ಮಲ್ಲೂ ಕೂಡ ನಡೀತಾ ಇದೆ, ಅದನ್ನ ರೀಸೈಕಲ್ ಮಾಡ್ತಾರೆ, ಸಂಶೋಧನೆಗಳು ಬಹಳಷ್ಟು ನಡೆದಿದ್ದಾವೆ. ಹೆಚ್ಚಾಗುವಂತದ್ದು ಟಾರ್ ಆಗಿ, ಯಾಕಂದ್ರೆ ಟಾರಿನ ಉಪ ಉತ್ಪನ್ನ ಅದು ಪ್ಲಾಸ್ಟಿಕ್ ಅನ್ನೋದು ಕೂಡ, ಮತ್ತೆ ಟಾರ್ ಆಗಿ ಅದನ್ನ ಕನ್ವರ್ಟ್ ಮಾಡಿಕೊಂಡು ಮತ್ತೆ ರಸ್ತೆಗಳಿಗೆ, ಹೌದು, ರಸ್ತೆಗಳಿಗೆ ಹಾಕುವಂತ ಒಂದು ಪ್ರಯತ್ನ ಕೂಡ ನಡೀತಾ ಇದೆ. ಕೆಲವು ಕಡೆ ಅದನ್ನ ಕಡಿಮೆ ಮಾಡಕ್ಕೆ ಸ್ವಲ್ಪ ತೊಂದ್ರೆನೂ ಅದೇ. ಈಗ ಹಾಲಿನ ಪ್ಯಾಕೆಟ್ ಬರ್ತದೆ, ಈಗ ಹಾಲನ್ನ ಯಾವ್ದ್ರಲ್ಲಿ ಹಾಕೊಡೋದು, ಈ ತರದೊಂದು ಸಮಸ್ಯೆ ಇದೆ, ಅದಕ್ಕೊಂದು ಪರ್ಯಾಯ ಮಾರ್ಗ ಕಂಡ್ಕೋಬೇಕು. ಇಂಥವೆಲ್ಲ ಆದ್ರೆ ಪೇಟೆಲ್ಲ ಗಾಜಿನ ಬಟ್ಟಲಲ್ಲಿ ಬರೋದು ಹಾಲು, ಅಲ್ಲೇ ತಕೊಂಡ್ ಕುಡಿದ್ರೆ ಬಾಟ್ಲ್ ಹೊಡೆದವ್ರೆ ದುಡ್ಡು ಕೊಡ್ಬೇಕು. ಈಗ ನೋಡು, ಈಗ ನೋಡು ರಾಜಣ್ಣ, ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಲು ಹಾಕೊಡ್ತಾರೆ ಮನೆಗೆ ತಗೊಂಡ್ಬರ್ತೀರಿ, ಮನೆಗೆ ತಗೊಂಡ್ಬಂದ್ರೆ ಏನ್ ಮಾಡ್ತೀರಿ, ಮೇಲಿನ ತುದಿನ ಒಂದ್ ಕಟ್ ಮಾಡ್ತೀರಿ, ಆಯ್ತಾ, ಕಟ್ ಮಾಡಿದ ನಂತರ ಆ ಹಾಲನ್ನ ಬಳಸ್ತೀರಿ, ತುದಿ ಏನ್ ಮಾಡ್ತೀರಿ, ಅದು ಕಸಕ್ ಹಾಕ್ಬಿಡ್ತೀವಿ, ಕಸಕ್ ಹಾಕ್ತೀವಿ. ಅದಕ್ಕೆ ಹೇಳುದು ಮೈಕ್ರೋ ಪ್ಲಾಸ್ಟಿಕ್ ಇರುತ್ತಲ್ಲ, ಅದು ಹೆಚ್ಚಾಗ್ತಾ ಇದೆ ಅಂತ. ಅದು ಮತ್ತೆ ಇದ್ರ ಜೊತೆ ಸೇರ್ಕೊತಾರೆ. ಯಾರೋ ಒಂದ್ ಕಿತೆ ಹೇಳಿದ್ರು ಸಂತಣ್ಣ, ಆ ಕವರ್ನ ಕಟ್ ಮಾಡಿ ತುದಿ ಕಟ್ ಮಾಡುವಾಗ ಅರ್ಧ ನೇತಾಡಂಗೆ ಇಡಬೇಕು ಅಂತ, ಕಿತ್ತಾಕ್ಬಾರ್ದು ಅಂತ ಹೇಳ್ತಿದ್ರು. ಪೂರ್ಣ ಪ್ರಮಾಣದಲ್ಲಿ ಕಟ್ ಮಾಡಬಾರ್ದು, ಕವರ್ಲೆ ನೇತಾಡಂಗೆ ಬಿಡಬೇಕು. ಆಮೇಲೆ ಅದು ಅದೇನೋ ಮಾಡ್ತಾರ, ಅದನ್ನ ನೀವು ಹಾಲ್ ಪ್ಯಾಕೆಟ್ ನ ತಗೋತಾರಕಣವ, ಅದೆಷ್ಟೋ ಏನೋ ಮಾಡ್ತಾರೆ, ನೂರಕ್ಕಿಷ್ಟು ಅಂತ ತಗೋತಾರಂತೆ. ಅದೆಲ್ಲ ನಾವೇನಣ್ಣ ಮನೇಲೇ ಇಲ್ಲೆಲ್ಲ ಖರಾಬ್ ಇರ್ತದಲ್ಲ, ನಮ್ಗೆ ಅವೆಲ್ಲ ಗೊತ್ತಾಗಲ್ಲ. ಪ್ಲಾಸ್ಟಿಕ್ ಕವರ್ ತಗೊಂಡ್ರೆ ಹಂಗೆ ಇಟ್ಕೊಂಡಿರ್ಬೇಕು, ಯಾವತ್ತೊಂದ್ ದಿವಸ ಜಾಸ್ತಿ ಆಗತ್ತಲ್ಲ ಮಾರಾಟ ಮಾಡ್ಬೇಕು ಅಷ್ಟೇ. ಈಗ ಅದಕ್ಕೆ ನಾನು ಇನ್ನೊಂದೆರಡು ಸಾಮಾನ್ಯವಾಗಿ ರೈಲುಗಳಿಗೆ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ, ಬದಲಾವಣೆಗಳು ಏನು ಬೇಕು ಅಂತಕ್ಕಂಥ. ನಾನು ಆಗಲೇ ಹೇಳಿದೆ ನಿಮಗೆ, ಹೇಳಬೇಕಾದ್ರೆ ಹೇಳ್ತಿದ್ದೆ, ಈ ರೈತೃಗಳಲ್ಲಿ ಏನು ಇದೆ ಅಂತಂದರೆ, ಈ ವೇಸ್ಟೇಜ್ ಬೆಳಗ್ಗೆ ಏನು ದನ ಸಗಣಿ ಈಗ ಏನು ಗಜ್ಜ ಏನೇ ಇರ್ತದೆ, ಆ ವೇಸ್ಟೇಜ್ನ ಹೋಗ್ಬಿಟ್ಟು ಒಂದೇ ಕಡೆ ಸಾಮಾನ್ಯವಾಗಿ ರೋಡ್ ಸೈಡ್ ಹಾಕ್ತಾರೆ ಅಂತಕ್ಕಂಥದ್ದು ಯೂಶುವಲ್ ಆಗಿದೆ. ಎಲ್ಲ ಹಳ್ಳಿಗಳಾಗ ಹೋದ್ರೆ ನೀವು ಇದನ್ನ ಕಾಣ್ಬೋದು, ಯೂಶುವಲ್ ಆಗಿ ಕಾಣ್ತೀರಿ ರೋಡ್ ಸೈಡ್. ಸಾಹೇಬ್ರೆ, ತಲೆ ಮೇಲೆ ಕುಕ್ಕೆಲ್ ಬೆಳಿಗ್ಗೆ ಅದು ಸಗಣಿ ಗೊಬ್ಬರ ರಸ್ತೆ ಬದಲಿ ದಬಕ್ಕ ತಾಕ್ಬಿಡ್ದು ಹೋಗೋದು, ಒಬ್ಬೊಬ್ಬರ ಮನೆ ಒಂದೊಂದು ಗುಡ್ಡೆ ಬೆಳಕಾತ್ ಹೋಯ್ತಿರ್ತದೆ ಹಿಂಗೆ ರೋಡ್ ಸೈಡ್ಲಿ, ಅದು ಬೆಳಿತಾನೆ ಇರ್ತದೆ. ಅಲ್ಲಿ ಸಮಸ್ಯೆ ಏನು ಅಂತಂದ್ರೆ ಅದು ಸಗಣಿ ಗೊಬ್ಬರ ಆಗಬೇಕು ಅಂತಕ್ಕಂಥ ಹಾಕಿರ್ತಕ್ಕಂಥ ನಾವು ಹೇಳ್ಬೇಕಾದ್ರೆ ಹೇಳ್ತಿರ್ತಾನೆ. ಉದಾಹರಣೆಗೆ ನಮ್ಮಲ್ಲಿ ಹೆಂಗಿದ್ದಾವೆ ಅಂತಂದ್ರೆ ಗೊಬ್ಬರಗಳು ಉದಾಹರಣೆಗೆ ನಾವು ಇಡೀ ಈ ಭಾರತದಲ್ಲೇ ಸ್ವಲ್ಪ ನೋಡ್ತಾ ಇದ್ರೆ ಸಗಣಿ ಗೊಬ್ಬರದೊಳಗೆ ಆಗ್ತಕ್ಕಂಥ ಗುಡ್ಡೆ ಪದ್ಧತಿ ಅಂತ ಹೇಳ್ತೀವಿ. ತಿಪ್ಪೆ ಪದ್ಧತಿ, ತಿಪ್ಪೆನ ಗುಡ್ಡೆ ಪದ್ಧತಿ, ಅದು ತಿಪ್ಪೆ ಪದ್ಧತಿ. ತಿಪ್ಪೆಗಳಲ್ಲಿ ಎರಡು ಥರ ಇದಾವೆ ಆ್ಯಕ್ಚುಲಿ ನಾನು ನೋಡ್ತಿರೋದು. ಒಂದು ಹಾರೋ ತಿಪ್ಪೆ, ಇನ್ನೊಂದು ತೇಲೋ ತಿಪ್ಪೆ ಅಂತ. ಹೆಂಗೆ ಆರ್ತದೆ ಒಂದು ತೇಲ್ತದೆ ಅಂತಂದ್ರೆ, ಈ ಹೆಚ್ಚು ಕಡಿಮೆ ಮಳೆ ಬಂತು ಅಂತಂದ್ರೆ ಎಲ್ಲ ಸುಮ್ಮನೆ ನಿಂತ್ಕೊಂಡು ತೇಲ್ತಿರ್ತದೆ ನೀರಿನೊಳಗೆ ತಿಪ್ಪಿ. ಅದು ಈ ಆರೋ ತಿಪ್ಪಿ ಅಂತಂದ್ರೆ ಗಾಳಿ ಬಂತಂದ್ರೆ ಮ್ಯಾಗಿರ್ತಕ್ಕಂಥ ಹುಲ್ಲೆಲ್ಲ ಮೇಲೆ ಹಾರ್ಕೊಂಡು ಹೋಗ್ತದೆ. ಈ ಎರಡು ಥರ ತಿಪ್ಪುಗಳಿವು, ಈ ಎರಡು ಸರ್ವೇ ಸಾಮಾನ್ಯ ಕಾಣ್ತೀವಿ. ಇವೆರಡೂ ಪ್ರಕೃತಿಗೆ ತೊಂದರೆನೇ. ಪ್ರಕೃತಿ ನಾವು ಸಗಣಿ ಗೊಬ್ಬರನ್ನ ಅಂದ್ರೆ ವೇಸ್ಟೇಜ್ನೆಲ್ಲ ತಂದು ಸಗಣಿ ಗೊಬ್ಬರನ್ನ ಕಳಿಸಿಬಿಟ್ಟು ಒಂದು ಕಾಂಪೋಸ್ಟ್ ಗಿಡಕ್ಕೆ ಬೇಕಾದಂತ ಒಂದು ಸಗಣಿ ಗೊಬ್ಬರನ ಮಾಡೋದಕ್ಕೆ ಮಾಡ್ತಕ್ಕಂಥ ಒಂದು ಕ್ರಿಯೆ. ಕೃಷಿ ತ್ಯಾಜ್ಯಗಳವೆಲ್ಲ ಕೃಷಿಯಿಂದ ಬರ್ತಕ್ಕಂಥ ತ್ಯಾಜ್ಯಗಳು, ಎಲ್ಲಿಂದ ಅದು ಸಗಣಿ ದನದಿಂದ ಬಂದಿರ್ಬೋದು ಅಥವಾ ಸಸ್ಯ ಮೂಲದಿಂದ ಬಂದಿರ್ಬೋದು ತ್ಯಾಜ್ಯಗಳು. ಆ ತ್ಯಾಜ್ಯಗಳನ್ನ ಸಗಣಿ ಮಿಕ್ಸ್ ಮಾಡ್ತಾರೆ, ಮಿಕ್ಸ್ ಆಗಿರುತ್ತೆ ಆಲ್ರೆಡಿ ದನಗಳಲ್ಲಿ ಇರೋದ್ರಿಂದ ಮಿಕ್ಸ್ ಆಗಿರುತ್ತೆ. ಅದು ಕಳಿಬೇಕು, ಇದು ಹಂತವಾಗಿ ಕಳಿಬೇಕು. ಕಳಿಯಕ್ಕಿಲ್ಲ ಆಸ್ಪದ ಸಿಗೋದಿಲ್ಲ. ನಾ ಹೇಳ್ತೀನಿ ತಿಪ್ಪೆಗಳನ್ನ ಎಲ್ಲಿ ಹಾಕಬೇಕು ಅಂತಂದ್ರೆ ಮೊದಲು ತಿಪ್ಪೆ ಆಯ್ಕೆ ಮಾಡ್ಕೊಂತ ಜಾಗ ನೀಟ್ ಆಗಿರ್ಬೇಕು. ಅದು ಜನಕ್ಕೆ ಗೊತ್ತಿಲ್ಲ. ಅದು ಜಾಗ ಮಾಡ್ಕೋಬೇಕಂದ್ರೆ ಮೊದಲು ತೆಗ್ದಿರ್ಬೇಕು, ಫಸ್ಟ್ ತೆಗ್ದು ತೊಡ್ಬೇಕು. ಅದಕ್ಕೆ ಮಣ್ಣಿನ ಮೇಲ್ಮಾಗದಲ್ಲಿ ಹಾಕಬಾರ್ದು, ಮಣ್ಣಿನ ತಳಭಾಗದಲ್ಲಿ ಒಂದು ತೆಗ್ದು ತೊಡ್ಬೇಕು, ಗುಂಡಿ ಮಾಡ್ಬೇಕು. ಅದಕ್ಕೊಂದು ಗುಂಡಿ ಅವ್ರ ಪ್ರಮಾಣಕ್ಕೆ ತಕ್ಕಂಗೆ ಮಾಡ್ಬೋದು. ಈಗ ಉದಾಹರಣೆಗೆ ಒಂದು ಹತ್ತಡಿ ಕೆಲವರು ಮಾಡ್ಬೋದು, ಕೆಲವರು ಇರ್ತಕ್ಕಂಥವ್ರು ಸ್ವಲ್ಪ ಅವ್ರವ್ರ ಅದುಗಳ ಸಾಂದ್ರತೆ ಗಾಂಧ್ರತೆ ಮೇಲೆ ಮಾಡ್ಕೋಬಹುದು. ಆ ಗುಂಡಿ ಮಾಡ್ಕೊಂಡು ಅದರೊಳಗೆ ಅದು ಗಿಡದ ನೆರಳಲ್ಲಿ ಇರಬೇಕು ಅಂತಕ್ಕಂಥ. ಗಿಡದ ನೆರಳಲ್ಲಿ ಇತ್ತು ಅಂತಂದ್ರೆ ಈಗ ನೇರವಾಗಿ ಯಾಕೆ ಅಂತಂದ್ರೆ ಈ ನೇರವಾಗಿ ಸೂರ್ಯನ ಕಿರಣಗಳು ಏನಾದರೂ ಬಿತ್ತು ಅಂತಂದ್ರೆ ತಿಪ್ಪೆ ಹೀಟ್ ಆಗಿ ಶುರುವಾಗ್ಬಿಡ್ತದೆ. ತಿಪ್ಪೆ ನೀವು ನೋಡ್ರಿ ಎಷ್ಟು ಒಳಗಡೆ ಹೀಟ್ ಆಗುತ್ತೆ ಅಂತ. ಯಾಕಂದ್ರೆ ಸಗಣಿ ಗೊಬ್ಬರದ ಮೇಲೆ ಕಸ ಕಡ್ಡಿ ಸಗಣಿ ಗೊಬ್ಬರ ಹಾಕಿ ತಿಪ್ಪೆ ಆಗುತ್ತೆ ಅಂದ್ರೆ ಸಗಣಿ ಹಾಕೋದು ಅಂಶ ಹಾಕೋದ್ರಿಂದ ಅಲ್ಲಿ ಯಾವುದೇ ಥರಂತ ಗಾಳಿ ಆಡೋದಿಲ್ಲ ಒಳಗಡೆ. ಗಂತೆ ಅಂದ್ರೆ ಒಳಗಡೆ ಕಂಪ್ಲೀಟ್ ಪ್ಯಾಕ್ ಆಗಿಬಿಡುತ್ತೆ. ಎಲ್ಲಿ ಗಾಳಿ ಆಡಲ್ಲ ಅಂತಂದ್ರೆ ಅಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗೋಕೆ ಶುರುವಾಗುತ್ತೆ. ನನಗೆ ಇದು ನೆನಪಾಗ್ತದೆ, ಒಂದು ವಿಚಾರ ನೀವು ಹೇಳಿ ಇದನ್ನು ತಿಪ್ಪೆ ಅಂದ ತಕ್ಷಣ ಒಂದು ವಿಚಾರ ನೆನಪಾಗ್ತದೆ ಪ್ರಾಕ್ಟಿಕಲಿ ಯಾಕೆ ಅಂತಕ್ಕಂಥದ್ದು ನಿಮಗೆ. ಅದ್ರ ಎಷ್ಟು ಹೀಟ್ ಕ್ರಿಯೇಟ್ ಮಾಡ್ತದೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಒಂದು ನಿಯಮ ಇದೆ. ಪ್ರಕೃತಿ ಉದಾಹರಣೆಗೆ ಒಂದು 30 ಡಿಗ್ರಿ ಟೆಂಪರೇಚರ್ ವಾತಾವರಣ ಇತ್ತು ಅಂತಂದ್ರೆ ಮಣ್ಣಿಂದು ಉಷ್ಣತೆ 30-34 ಡಿಗ್ರಿ ಇರ್ತದೆ. 4-5 ಡಿಗ್ರಿ ಅಷ್ಟಿನ ಉಷ್ಣಾಂಶ. ಅದು ಕಪ್ಪು ಮಣ್ಣಲ್ಲಿ ವ್ಯತ್ಯಾಸ ಇರ್ಬೋದು, ಕೆಂಪು ಮಣ್ಣಲ್ಲಿ ವ್ಯತ್ಯಾಸ ಇರ್ತದೆ. ಕಪ್ಪು ಮಣ್ಣಲ್ಲಿ ಸ್ವಲ್ಪ ಹೆಚ್ಚಿಗಿರ್ತದೆ, 1-2 ಡಿಗ್ರಿ. ಕೆಂಪು ಮಣ್ಣಲ್ಲಿ ಒಂದು 4 ಡಿಗ್ರಿ ಅಂತ ಹೆಚ್ಚಿಗಿರ್ತದೆ, 34 ಡಿಗ್ರಿ. ಕಪ್ಪು ಮಣ್ಣಲ್ಲಿ 36 ಡಿಗ್ರಿ ಇರುತ್ತೆ. ಇದರಲ್ಲಿ ಕಪ್ಪು ಮಣ್ಣು ಈ ನೀವು ಸಗಣಿ ಇದ್ರನ್ನ ತಗೊಂಡ್ರೆ ಇದರಲ್ಲಿ 7-8 ಡಿಗ್ರಿ ಸೆಂಟಿಗ್ರೇಡ್ ಜಾಸ್ತಿ ಇರ್ತದೆ. ಅಂದ್ರೆ ಅಷ್ಟು ಹೀಟ್ ಕ್ರಿಯೇಟ್ ಮಾಡ್ತತಿ ಅಂತ. ನೀವು ಉದಾಹರಣೆ ಪ್ರಾಕ್ಟಿಕಲ್ ಆಗಿ 40 ಡಿಗ್ರಿ ಇತ್ತು ಅಂತ ಲೆಕ್ಕ ಹಾಕಿ 48-50 ಡಿಗ್ರಿ ಒಳಗಡೆ ಇರ್ತದೆ ಅಷ್ಟು ಉಷ್ಣ. ಆ ಉಷ್ಣಾಂಶದೊಳಗೆ ಯಾವ ಸೂಕ್ಷ್ಮ ಜೀವಗಳು ಬದುಕೋದಿಲ್ಲ, ಎಲ್ಲ ಸತ್ತೋಗಿರುತ್ತೆ. ಅವು ಅದನ್ನು ತಡ್ಕೊಳ್ತಕ್ಕಂಥ ಥರ್ಮೋಫಿಲಿಕ್ ಬ್ಯಾಕ್ಟೀರಿಯಾ ಅಂತ ಇದಾವೆ, ಉಷ್ಣಾಂಶವನ್ನು ತಡಿತಕ್ಕಂಥ ಬ್ಯಾಕ್ಟೀರಿಯಾ. ಅವು ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಸ್, ಬಿಸಿಲಿಗೆ ಸೂರ್ಯನ ಬಿಸಿಲಿಗೆ ಸತ್ತೋಯ್ತವೆ. ಹಂಗಿರೋದ್ರಿಂದ ನಾನು ಇಲ್ಲಿ ಬದಲಾವಣೆಗೆ ಅನುಕೂಲ ಆಗೋದಿಲ್ಲ ಅಂತ, ಕಳಿಲಿಕ್ಕೆ ಅನುಕೂಲ ಆಗೋದಿಲ್ಲ. ಅದಕ್ಕೆ ನಿಮ್ಗೆ ಗೊತ್ತಿದೆಯಲ್ಲ, ನನ್ನ ಸ್ನೇಹಿತರು ಒಬ್ರು ಇದ್ರು, ಇಸ್ರೇಲ್ಸ್ ಸೈಂಟಿಸ್ಟ್. ಸ್ವಲ್ಪ ಪ್ರಾಬ್ಲಮ್ ಯಾಕೆ ಹೇಳ್ತೀನಿ ಅಂತಂದ್ರೆ, ಬೋತ್ ಓವರ್ ವರ್ಕಿಂಗ್ ಇನ್ ಸೇಮ್ ಕ್ಯಾಂಪಸ್. ನಾ ಅದೊಂದು ನಿಮಗೆ ಇಲ್ಲಿ ನೆನಪು ಮಾಡ್ತೀನಿ ಏನಂತಂದ್ರೆ, ನನ್ನ ಸ್ನೇಹಿತನಿಗೆ ಯಾವಾಗಲೂ ಕಾರ್ ಟ್ರಲ್ಪ ಟ್ರಬಲ್ ಕೊಡ್ತಾಯಿತ್ತು, ಅದು ಬೇಗ ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಅವನು ಒಂದ್ಸಲ ಅಬ್ಸರ್ವೇಷನ್ ಮಾಡಿದೇನಂದ್ರೆ ನೀರು ತಿಪ್ಪೆ ಗುಂಡಿ ಹತ್ರ ಬಿಟ್ಟು ಬರ್ತಾ ಇದೆ ಯಾವಾಗಲೂ, ಅದನ್ನ ಎಲ್ಲಿ ಬಿಡ್ತಿರ್ಲಿಲ್ಲ. ಕ್ಯಾಂಪಸ್ಗೆ ಬಂದ ತಕ್ಷಣ ಅದು ನೀರು ತಿಪ್ಪೆ ಗುಂಡಿ ಹತ್ರನೇ ಬಿಡ್ತಿದ್ದ ಅವ, ಅದ್ರ ಪಕ್ಕದಲ್ಲಿ ಅದ್ರ ಹತ್ತಕ್ಕೆ ಅಟ್ಯಾಚ್ ಆಗಿಬಿಡ್ತಿದ್ದ. ಆದ್ರೆ ಹೀಟ್ ಏನು ಕ್ರಿಯೇಟ್ ಆಗ್ತದೆ, ಇಂಜಿನ್ ಹೀಟ್ ಆಗ್ತಿತ್ತು. ಆದ್ರೆ ಹೀಟ್ಗೆ ಇಂಜಿನ್ ಹೀಟ್ ಆಗ್ತಾ ಇತ್ತು, ಅದ್ ತಕ್ಷಣ ಏನ್ ಸ್ಟಾರ್ಟ್ ಮಾಡಿದ ತಕ್ಷಣ ಸ್ಟಾರ್ಟ್ ಆಗ್ತಿತ್ತು, ಬೇರೆ ಕಡೆ ನಿಲ್ಲಿಸಿದ್ರೆ ಅದ್ರ ಪ್ರಾಬ್ಲಮ್ ಮಾಡ್ತಿತ್ತು. ಅದ್ರ ಅರ್ಥ ಮಾಡ್ಕೋಬೇಕು ಆ ಹೀಟ್ ಎಷ್ಟು ಕ್ರಿಯೇಟ್ ಮಾಡ್ತದೆ ಅಂತಕ್ಕಂಥದ್ದು ವಾತಾವರಣದೊಳಗೆ. ಅಣ್ಣ ಹಂಗಾದ್ರೆ ನಿಂದೇನಾದ್ರು ಗಾಡಿ ಎಲ್ಲ ಇದ್ರೆ ಅಲ್ಲೇ ನಿಲ್ಸು. ನಮ್ಮ ಹಿಂದಿನವರು ತಿಪ್ಪೆನೆಲ್ಲ ಎಲ್ ಮಾಡ್ತಿದ್ರು, ಹಿತ್ತಲಲ್ಲಿ ಮಾಡ್ತಿದ್ರು, ಗಿಡ ಗಂಟಿಗಳೆಲ್ಲ ಇದ್ದು ನೆರಳಿರ್ತಿತ್ತು ಅಲ್ಲೇ ಮಾಡೋರು ತೋಡ್ಬಿಟ್ಟು. ಈಗ ಎಲ್ಲಂದ್ರ ಹಾಕತ್ತಾರೆ ತಿಪ್ಪ, ಈಗ ಹಿತ್ತಲೇ ಇಲ್ವಲ್ಲವ. ದೊಡ್ಡ ಮಗನ್ಗೊಂದ್ ಮನೆ, ಚಿಕ್ಕ ಮಗನ್ಗೊಂದ್ ಮನೆ, ಮದ್ಯದವನ್ಗೊಂದ್ ಮನೆ, ಇರೋ ಜಾಗದಲ್ಲಿ ಮೂರ್ ಮನೆ ಕಟ್ಕೊಂಡ್ರೆ ಹಿತ್ತಲೇ ಉಳಿತೀವಿ. ಅದಕ್ಕೆ ನನಗೆ ಸಾಧ್ಯವಾದಷ್ಟು ಹೇಳ್ತೀನಿ, ಆ ಜಾಗನ ಸೂಕ್ತವಾದಂತ ಜಾಗನ ಆಯ್ಕೆ ಮಾಡ್ಕೊಂಡು ತಿಪ್ಪೆ ಗುಂಡಿಗಳನ್ನ ಮಾಡೋದು ಉತ್ತಮ ಅಂತಕ್ಕಂಥದ್ದು ಬಹಳ ಬಹಳ ನಿಜವಾದ ಎಲ್ಲಾ ಹಳ್ಳಿಗಳಲ್ಲಿ ರೈತರು ಸ್ವಲ್ಪ ಇದನ್ನ ಅಲ್ಲಿ ಸುತ್ತ ಇರೋ ಮಣ್ಣು ಕೂಡ ಫಲವತ್ತಾಗ್ತಾ ಹೋಗುತ್ತೆ, ಜೊತೆಗೆ ಮಣ್ಣು ಬೆರೀತಾ ಹೋಗುತ್ತೆ. ಸುತ್ತ ಇರೋ ಮಣ್ಣು ನೀವು ಯಾವ ಜಾಗದಲ್ಲಿ ಹಾಕಿರ್ತೀರಿ ಅಲ್ಲಿರ್ತಕ್ಕಂತ ಗಿಡ ಏನು ನೀವು ಯಾವ್ದೇ ತೋಟಗಾರಿಕೆ ಬೆಳೆ ಏನೇ ಬೆಳೆಯಲ್ಲಿ ಬಹಳ ಸಮೃದ್ಧವಾಗಿ ಇಳುವರಿ ಕೊಡ್ತದೆ. ನಿನ್ನೆ ನಾನು ಒಂದು ಫೀಲ್ಡ್ಗೆ ಹೋಗಿದ್ದೆ, ಒಂದು ವಿಸಿಟ್ಗೆ ಹೋಗಿದ್ದೆ, ಅಲ್ಲಿ ಒಬ್ಬರು ರೈತಿದ್ದೆ, ನಾನು ಸಗಣಿ ಗೊಬ್ಬರ ಇಲ್ಲಿ ಬಳಸಿದ್ದೆ ಸರ್, ಗುಡ್ಡೆ ತಂದು ಹಾಕಿದ್ದೆ, ಆ ಗುಡ್ಡೆ ಆಗಿರ್ತಕ್ಕಂಥ 2 ಗಿಡಗಳು ಎಷ್ಟು ಚೆನ್ನಾಗಿ ಕಾಯಿ ಹಿಡಿದಿದೆ ಅಂತಕ್ಕಂಥದ್ದು ಅವನ ಅನುಭವ ಹಂಚಿಕೊಂಡ. ಅದಕ್ಕೆ ಕಾರಣ ಏನಿರ್ಬೋದು ಅಂತ ಈಗ ವಿಚಾರ ಮಾಡಿ ಹೇಳ್ಬೇಕು ನಿಮಗೆ, ವೈಜ್ಞಾನಿಕವಾಗಿ ಏನು ಕಾರಣ ಇದೆ. ಬೇರೆಯಲ್ಲಿ ಬರಲಾರ್ದಂತೆ ಬೇರೆ ತೆಂಗಿನ ಗಿಡಗಳು ಇಷ್ಟು ಇಳುವರಿ ಕೊಡಲಿಲ್ಲ, ಬಟ್ ಎರಡು ಗಿಡಗಳು ವಿಶೇಷವಾಗಿ ಕೊಡ್ತವೆ. ನನಗೆ ಅಬ್ಸರ್ವ್ ಮಾಡಿದ್ದೇನೆಂದ್ರೆ ಈ ಜಾಗದಲ್ಲಿ ನಾನು ಸಗಣಿ ಗೊಬ್ಬರದ ಗುಡ್ಡೆ ಹಾಕಿದ್ದೆ ಅಂತ, ಗಿಡದ ನೆರಳೊಳಗೆ ಹಾಕಿದ್ದೆ, ಅದರಿಂದ ಏನು ಪೋಷಕಾಂಶ ಸಿಗುತ್ತೆ ಅದು ಇವತ್ತು ಫಲಿತಾಂಶ ಕೊಡ್ತದೆ ನನಗೆ ಅಂತಕ್ಕಂಥದ್ದು ಅವ್ರ ಅನುಭವವನ್ನು ಹಂಚಿಕೊಳ್ತಾರೆ. ಬಟ್ ಅದು ವಿಜ್ಞಾನ ನಾವು ಹೇಳ್ತೀವಿ ನೀವೇನು ಹಿಂಗೆ ಯಾಕೆ ಆಗ್ತದೆ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಸರಿಯಾದ ಅಂದರೆ ನಾನು ಹೇಳ್ತಕ್ಕಂಥದ್ದು ಗಿಡನ ಯಾಕೆ ಸೂಕ್ತ ಅಂದರೆ ಗುಡ್ಡೆ ಪದ್ಧತಿ ಅಥವಾ ಸಗಣಿ ಗೊಬ್ಬರ ಮಾಡಬೇಕಾದ್ರೆ ಏನು ಕಾಂಪೋಸ್ಟ್ ಅಥವಾ ತಿಪ್ಪೆ ಗುಂಡಿಗಳು ಮಾಡ್ಕೋಬೇಕಾಗಿತ್ತು ಅಂದರೆ ಸೂಕ್ತವಾದಂಥ ಜಾಗವನ್ನು ಆಯ್ಕೆ ಮಾಡ್ಕೋಬೇಕು, ಸ್ವಲ್ಪ ನೆರಳಿರೋ ರೀತಿಯೊಳಗೆ ನೋಡ್ಕೋಬೇಕು, ಸಾಧ್ಯವಾದಷ್ಟು ಗಿಡದ ಕೆಳಗಿರ್ತಕ್ಕಂಥ ಜಾಗನ ಆಯ್ಕೆ ಮಾಡಿಕೊಂಡ್ರೆ ಉತ್ತಮ ಅಂತಕ್ಕಂಥ. ಇದರಿಂದ ಪ್ರಕೃತಿಗೆ ಏನು ತೊಂದರೆ ಆಗೋದಿಲ್ಲ, ಪ್ರಕೃತಿ ಪೊಲ್ಯೂಷನ್ ಆಗೋದಿಲ್ಲ, ಇದರಲ್ಲಿ ಉಪಯುಕ್ತ ಆಗ್ತದೆ, ಇದರಿಂದ ಯಾವುದೇ ತರಂತ ಅನುಪಯುಕ್ತತೆ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಇದು ಉತ್ತಮ. ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಈಗ ಈಗ ಗಂಟ್ಲು ಒಣಗೋಗಿದೆ ಸಾಹೇಬರಿಗೆ, ಏನಾದ್ರೂ ವಿಶೇಷವಾದ ಏನಾದ್ರು ಮಾಡ್ಕೊಂಡ್ತಾಳೆ ಅವಳು, ಮಾಡ್ಕೊಡ್ತಾಳೆ ಮಾಡ್ಕೊಳಲ್ಲ ಅಂದಳ. ಅದಕ್ಕಿಂತ ಮುಂಚಿತವಾಗಿ ಕಮಲಕ್ಕ, ನಿಮ್ ಮಟ್ಟಿಲಿ ಏನೇನ್ ಸಾಮಾನ್ಗಳವೆ ಬ್ಯಾಡ್ದು ಉಪಯೋಗಕ್ಕೆ ಬರ್ದಿದ್ದವು ಎಲ್ಲಾನು ಎತ್ಕೋ, ನಮ್ಮ ಮಟ್ಟಿದ್ ಎತ್ಕೋತೀನಿ, ಶಾಂತಣ್ಣಂದು ಎತ್ಕೊಳವ್ ತಕೊಂಡೋಗಿ ಪಂಚಾಯತಿ ಅವ್ರು ಅದೇನ ಮಾಡೋರೆ. ಮೇ 31ರಿಂದ ಶುರು ಆಗಿದೆ ಅಂತ ತಕ್ಕಣವ, ಜೂನ್ 5 ಗಂಟೆ ಇದ್ದದಂತೆ ಪರಿಸರ ಅಭಿಯಾನ. ಅದು ನಮ್ಮ ಹತ್ರ ಇರೋ ಕಸನೆಲ್ಲ ಕೊಟ್ರೆ ಅವ್ರು ರಸ ಕೊಡ್ತಾರೆ. 3ನೇ ತಾರೀಕು ಆಗೋಯ್ತು ಕಣ್ಣ, ನಡಿ ಈಗಲೇ ಹೋಗೋ, ಈಗ ಅದೇನೋ ವಸಿ ಮಾಡ್ಕೊಡ್ತಾರೆ, ಕಪ್ ಚಿನ್ನ ಇಸ್ಕೊಂಡ್ ಬರಕ್ಕ ನಡಿ, ನಿಂಗೆ ಏನ್ ಬೇಕೋ ತಕ ಬರ್ರಿ, ಪೆನ್ಸಿಲ್ ಬೇಕಾದ್ರೆ ಕೂತ್ಕೊಂಡ್ ಬರೀ, ಚಿತ್ರ ಬರೀ, ಏನೇನೋ ಕೊಟ್ಟಾರಂತೆ, ಕಸ ಕೊಟ್ಬಿಟ್ ರಸ ಇಸ್ಕೊಬರ ನಡಿ. ಮುಂಚೆ ಬಾಯಿಗಕ್ಕಳ ವಸಿಯ ರಸ ಏನಾರು ಇದ್ರೆ ಕೊಡು. ಆಯ್ತು ಶರ್ಬತ್ ತತ್ತೀನಿ ಬಾ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗಶಾಸ್ತ್ರಜ್ಞರಾಗಿರುವ ಡಾಕ್ಟರ್ ಬಿ ಪಂಪನಗೌಡ, ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ ಹಾಗೂ ಜಿ ಶಾಂತಕುಮಾರ್. ಕೃಷಿ ದರ್ಪಣ, ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಜೂನ್ 4 ಭಾನುವಾರ ಸಂಜೆ 6:50 ಕೃಷಿರಂಗದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಪಶುರಂಗ. ಪ್ರಾಯೋಜಕರು ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವೆಗಳ ಇಲಾಖೆ, ಮೈಸೂರು ಜಿಲ್ಲೆ, ಕರ್ನಾಟಕ ಸರ್ಕಾರ. ಮೃಗಾಲಯದಲ್ಲಿ ವನ್ಯಜೀವಿಗಳ ಪರಿಪಾಲನೆಯಲ್ಲಿ ಪಶುವೈದ್ಯಾಧಿಕಾರಿಗಳ ಪಾತ್ರವನ್ನು ಕುರಿತು ಕೆಆರ್ ನಗರದ ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ್ ಬಿ ಅವರೊಂದಿಗೆ ಸಂದರ್ಶನ. ಈಗ ಮೈಸೂರು ಮೃಗಾಲಯದಲ್ಲೇ ತೆಗೆದುಕೊಳ್ಳೋದಾದರೆ ಬೂದು ತೋಲ ಅಂದರೆ ಗ್ರೇ ವೂಲ್ಫು, ಮಲ್ಬಾರ್ ಜಾಯಿಂಟ್ ಸ್ಕ್ವಿರಲ್ ಅಂದರೆ ದೈತ್ಯಾಕಾರದ ಅಳಿಲು, ಆಮೇಲೆ ಕಾಡು ಕೋಳಿ ಮತ್ತು ಹುಲಿ, ಹೀಗೆ ಅನೇಕ ಒಂದು ಕಾಡು ಪ್ರಾಣಿಗಳನ್ನು ಸಂವರ್ಧನೆ ಮಾಡೋವಂಥದ್ದು, ಬ್ರೀಡಿಂಗ್ ಮಾಡೋವಂಥದ್ದು, ತನ್ಮೂಲಕ ಅವುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಳ್ಳೋದು. ಈಗ ಉದಾಹರಣೆಗೆ ಮೈಸೂರಿನಲ್ಲಿರುವಂತಹ ಕಾಡೆಮ್ಮೆಗಳು, ಇಂಡಿಯನ್ ಗಾರ್ ಅಂತ ಹೇಳ್ತೀವಲ್ಲ, ಅದು ಅತ್ಯಂತ ಹೆಚ್ಚಾಗಿ ಸಂವರ್ಧನೆ ಆಗ್ತಾ ಇದ್ದಾವೆ. ಜೂನ್ 5 ಸೋಮವಾರ ವಿಶ್ವ ಪರಿಸರ ದಿನದ ಅಂಗವಾಗಿ ರೂಪಕ ವಸುಂಧರೆ ಆಸರೆ. ಪರಿಸರ ವ್ಯವಸ್ಥೆಗಳ ಮರುಸ್ಥಾಪನೆ ಅಂದರೆ ಪ್ರದೂಷಣೆ ಅರ್ಥಾತ್ ಮಾಲಿನ್ಯ, ಅರಣ್ಯನಾಶ, ಜೀವ ವೈವಿಧ್ಯತೆಯ ನಾಶಗಳಂತಹ ಮಾನವನ ಕ್ರಿಯೆಗಳಿಂದ ಈಗಾಗಲೇ ಕ್ಷೀಣಗೊಂಡಿರುವ ಪರಿಸರ ವ್ಯವಸ್ಥೆಗಳು ಸುಧಾರಿಸಿಕೊಳ್ಳುವಲ್ಲಿ ನೆರವಾಗುವುದು ಹಾಗೂ ಇನ್ನೂ ಸುಸ್ಥಿತಿಯಲ್ಲಿರುವ ಪರಿಸರ ವ್ಯವಸ್ಥೆಗಳನ್ನು ಸಂರಕ್ಷಿಸುವುದು, ಗಾಯಗೊಂಡಿರುವ ನಮ್ಮ ಭೂಮಿ ಪರಿಸರ ವ್ಯವಸ್ಥೆ ಗುಣಮುಖವಾಗುವಂತೆ ಆರೈಕೆ ಮಾಡುವುದು ಹಾಗೂ ಅದು ಮತ್ತೆ ಗಾಯಗೊಳ್ಳದಂತೆ ತಡೆಗಟ್ಟುವುದೇ ಈ ವಿಶ್ವ ಪರಿಸರ ದಿನಾಚರಣೆಯ ಆಶಯವಾಗಿದೆ. ಜೂನ್ 6 ಮಂಗಳವಾರ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳಲ್ಲಿ ಸಗಣಿ ಗೊಬ್ಬರದ ಮಹತ್ವ, ಅದರ ಬಳಕೆ ಮತ್ತು ಮೌಲ್ಯವರ್ಧನೆ ಕುರಿತು ಚಾಮರಾಜನಗರದ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞರಾದ ಡಾಕ್ಟರ್ ಬಿ ಪಂಪನಗೌಡ ಅವರೊಂದಿಗೆ ಸಂದರ್ಶನ. ಸಗಣಿ ಗೊಬ್ಬರ ಬಹಳ ಕೃಷಿಗೆ ಮೂಲ. ಹೌದು, ಬಹಳಷ್ಟು ಜನ ರೈತರಿಗೆ ಬಹಳ ಹಿರಿಯರಿಗೆ ಅನುಭವ ಇದೆ. ಸರ್, ಸಗಣಿ ಗೊಬ್ಬರ ಹಾಕಬೇಕಂತ ಸಂದರ್ಭದಲ್ಲಿ ಗಿಡಗಳು ಬಹಳ ಆರೋಗ್ಯವಾಗಿರ್ತಿದ್ವು, ಯಾವುದೇ ಥರದಂಥ ರೋಗ ಇರಲಿಲ್ಲ, ಕೀಟ ಇರಲಿಲ್ಲ, ಬೆಳೆ ತುಂಬ ಚೆನ್ನಾಗಿ ಬರ್ತಿತ್ತು. ಆಗಿರೋದ್ರಿಂದ ಇತ್ತೀಚೆಗೆ ನಾವು ನಮ್ಮ ಇದಕ್ಕೆ ಗೊಬ್ಬರನೂ ಕೊಡ್ತಾ ಇದೀವಿ, ಇನ್ನೂ ಹಿಂದಿನ ವರ್ಷ ಹಾಕಿದ್ಕಿಂತ ಹೆಚ್ಚಿನ ಪ್ರಮಾಣದಲ್ಲೇ ಗೊಬ್ಬರಗಳು ರಾಸಾಯನಿಕ ಗೊಬ್ಬರಗಳು ಬಳಸ್ತೀವಿ, ಆದರೂ ಇಳುವರಿ ಕೊಂಟಿತ್ತ. ಜೂನ್ 7 ಬುಧವಾರ ಮಾನವ ಹಾಗೂ ವನ್ಯಜೀವಿ ಸಂಘರ್ಷದಿಂದ ರೈತರ ಮೇಲಾಗುವ ಪರಿಣಾಮಗಳು ಹಾಗೂ ಪರಿಹಾರವನ್ನು ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಹೆಡಿಯಾಲ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕೆ ಪರಮೇಶ್ ಅವರೊಂದಿಗೆ ಮಾತುಕತೆ. ಮೊದಲು ಕಾಡು ಅನ್ನೋದು ನಮ್ಮ ಇಷ್ಟೊಂದು ಒಂದು ನಾಗರಿಕತೆ ಇಷ್ಟೊಂದು ಬೆಳೆದಿರಲಿಲ್ಲ. ನಾಗರಿಕತೆ ಬೆಳೆದಂತೆ ಏನಾಗಿದೆ, ಈ ನಮ್ಮ ನಾಗರಿಕತೆ ಮತ್ತು ಅಗ್ರಿಕಲ್ಚರ್ ನಮ್ಮ ಕೃಷಿ ಪದ್ಧತಿಗಳು ಕೂಡ ತುಂಬ ಬದಲಾಗಿದೆ. ಈ ಕೃಷಿ ಪದ್ಧತಿಯನ್ನು ಯಾವಾಗ ಅಭಿವೃದ್ಧಿ ಜಾಸ್ತಿ ಆಯಿತು ಮತ್ತು ನಾಗರಿಕತೆ ಜಾಸ್ತಿ ಆಯಿತು, ನಾವೇನು ಮಾಡಿದ್ದೀವಿ, ಕೃಷಿಯಲ್ಲಿ ವಿವಿಧ ರೀತಿಯ ಬೆಳೆಗಳನ್ನು ಬೆಳೀಲಿಕ್ಕೆ ನಾವು ಮುಂದೆ ಬಂದಿದ್ದೀವಿ. ಅದರಲ್ಲೂ ನಾವು ವಾಣಿಜ್ಯ ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಜೂನ್ 8 ಗುರುವಾರ ಮುಂಗಾರು ಹಂಗಾಮಿಗೆ ಭತ್ತದ ಕೃಷಿಯಲ್ಲಿ ಆಧುನಿಕ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತು ICAR JSS ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರ ವಿಜ್ಞಾನಿಗಳಾದ ಡಾಕ್ಟರ್ ಶ್ಯಾಮರಾಜ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಈ ಸಂದರ್ಶನದ ಮುಂದುವರೆದ ಭಾಗ ಜೂನ್ 9 ಶುಕ್ರವಾರ. ನಾವು ಭತ್ತನ ನಾನು ಹೇಳಿದೆ ಮೊದಲೇ, ಮಳೆ ಆಶ್ರಯದಲ್ಲೂ ಬೆಳೀತಾರೆ, ಅರೆ ನೀರಾವರಿಯಲ್ಲೂ ಬೆಳೀತಾರೆ, ನೀರಾವರಿಯಲ್ಲಿ ಕಾಲುವೆ ನೀರಲ್ಲೂ ಬೆಳೀತಾರೆ. ಕಾಲುವೆ ನೀರಲ್ಲಿ ನಾವು ಭತ್ತ ಬೆಳಿಬೇಕಾದನಪ್ಪ ಅಂದರೆ ನೀರಿನ ನಿರ್ವಹಣೆ